ಅಂಗವಾಣಿ. ನನ್ನ ಹೆಸರು ಮೋಹನ್. ನನ್ನ 10ನೇ ತರಗತಿ ನಂತರ 2003-05 ಸಾಲಿನಲ್ಲಿ ತುರುವೇಕೆರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ತಿರ್ತೇನೆ ಹಾಗೂ ಮಾಸಿಕ ಸಂಬಳ 1.5 ಲಕ್ಷ ಪಡೆಯುತ್ತಿರ್ತೇನೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ಐಟಿಐಗಳನ್ನು ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಐಟಿಐ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ರೈತ ಬಾಂಧವರೇ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ರೈತರಿಗೆ ಹಾಗೂ ರೈತ ಮಹಿಳೆಯರಿಗಾಗಿ ಭತ್ತದ ಬೆಳೆಯಲ್ಲಿ ಸಾಂಪ್ರದಾಯಿಕ ಹಾಗೂ ಸುಧಾರಿತ ತಳಿಗಳು, ಅವುಗಳ ಲಭ್ಯತೆ ಮತ್ತು ಬೇಸಾಯ ಕ್ರಮಗಳು ಎಂಬ ವಿಷಯ ಕುರಿತು ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಾಗಾರದಲ್ಲಿ ವಿಷಯ ತಜ್ಞರಾಗಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಪಿಪಿ ಪ್ರಕಾಶ್ ಅವರು ಭತ್ತದ ಬೆಳೆಯಲ್ಲಿರುವ ಸಾಂಪ್ರದಾಯಿಕ ತಳಿಗಳು ಹಾಗೂ ಅವುಗಳ ಬೇಸಾಯ ಕ್ರಮಗಳ ಬಗ್ಗೆ ಉಪನ್ಯಾಸ ನೀಡಿದರು. ಈ ಉಪನ್ಯಾಸದ ಆಯ್ದ ಭಾಗಗಳನ್ನು ನಿಮಗಾಗಿ ಪ್ರಸಾರ ಮಾಡುತ್ತಿದ್ದೇವೆ. ಎಲ್ಲ ನನ್ನ ಆತ್ಮೀಯ ಅನ್ನದಾತ ಬಂಧುಗಳಿಗೆ ನಮಸ್ಕಾರಗಳು. ಈಗ ಇನ್ನೂ ಒಂದು ನಾವು ಒಂದು ಭತ್ತದಲ್ಲಿರ್ತಕ್ಕಂಥ ಒಂದು ಸಾಂಪ್ರದಾಯಿಕವಾದಂಥ ಭತ್ತದ ತಳಿಗಳು ಸಾವಯವ ಕೃಷಿ. ನನ್ನ ಆತ್ಮೀಯ ಅನ್ನದಾತ ಬಂಧುಗಳಿಗೆ ನಮಸ್ಕಾರಗಳು. ಈಗ ಇನ್ನೂ ಒಂದು ನಾವು ಒಂದು ಭತ್ತದಲ್ಲಿರ್ತಕ್ಕಂಥ ಒಂದು ಸಾಂಪ್ರದಾಯಿಕವಾದಂಥ ಭತ್ತದ ತಳಿಗಳು ಸಾವಯವ ಕೃಷಿಯ ಒಂದು ಮಹತ್ವ, ಅದನ್ನು ಯಾಕೆ ನಾವು ಇವತ್ತು ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಅಂತಕ್ಕಂಥ ವಿಚಾರವನ್ನು ನಿಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಸಾವಯವ ಕೃಷಿ ಅಂತಕ್ಕಂಥದ್ದು ಇದು ನಿನ್ನೆ ಮೊನ್ನೆ ಏನೋ ಹುಟ್ಟಿದಂಥ ಒಂದು ಕೃಷಿ ಪದ್ಧತಿಯಲ್ಲ. ಇದು ನಮ್ಮಲ್ಲಿ ಹಸಿರು ಕ್ರಾಂತಿಗೆ ಮುಂಚೆ ಬಹಳ ಹೆಚ್ಚಿನ ಮಟ್ಟದಲ್ಲಿ ಪ್ರಚಲಿತವಿದ್ದಂಥ ಒಂದು ಪದ್ಧತಿಯಾಗಿತ್ತು. ಅದಾದ ನಂತರ ಹಸಿರು ಕ್ರಾಂತಿಯ ಒಂದು ಕಾಲಘಟ್ಟದಲ್ಲಿ ಬಂದಂಥ ಅಧಿಕ ಇಳುವರಿ ಕೊಡ್ತಕ್ಕಂಥ ಒಂದು ತಳಿಗಳು, ನೀರಾವರಿ ಪ್ರದೇಶದಲ್ಲಿ ಹೆಚ್ಚಿದಂಥ ಒಂದು ಬೆಳೆಯ ವಿಸ್ತೀರ್ಣ, ಹಾಗೆ ರಾಸಾಯನಿಕ ಗೊಬ್ಬರಗಳು ಮತ್ತು ರಾಸಾಯನಿಕಗಳನ್ನು ರೋಗ ರುಜಿನಗಳನ್ನು ಕಡಿಮೆ ಮಾಡೋದಕ್ಕೆ ಉಪಯೋಗ ಮಾಡುವಂಥ ಒಂದು ಪರಿಸ್ಥಿತಿ ತಲೆದೋರದಾಗ ಮಾಡಬೇಕಾದಂಥ ಅನಿವಾರ್ಯತೆಯಿಂದ ಒಂದು ರಾಸಾಯನಿಕ ಕೃಷಿಗೆ ನಾವು ಹೋಗಬೇಕಾದಂಥ ಒಂದು ಅನಿವಾರ್ಯತೆ ಬಂತು. ಆಗ ಒಂದೊತ್ತಿನ ಹಿಟ್ಟಿಗೋಸ್ಕರ ಬೆಳಗು ಸಂಜೆ ಗೇಯ್ದಂಥ ಒಂದು ಕೃಷಿ ಕಾರ್ಮಿಕರನ್ನ ನಾವು ನೋಡಿದ್ದೇವೆ, ಮತ್ತು ನೀವು ಇಲ್ಲಿ ಹಿರಿಯರು ಅದನ್ನು ಒಪ್ತೀರಿ ಆ ಮಾತನ್ನು. ಆಗ ಅಮೆರಿಕಾದಂಥ ದೇಶದಲ್ಲಿ ನಮ್ಮ ದೇಶಕ್ಕೆ ದೇಣಿಗೆಯಾಗಿ ಹಡಗಿನಲ್ಲಿ ಬಂದರು ಬಿಡ್ತು ಅಂತ ಅಂದರೆ ಇಲ್ಲಿ ಖುಷಿಯಾಗೋದು. ಜೋಳವನ್ನ ಅಥವಾ ಗೋಧಿಯನ್ನ ಇಲ್ಲಿ ತಂದು ಹಂಚುತ್ತಿದ್ದಂಥ ಒಂದು ಕಾಲ ಇತ್ತು. ಬಹಳ ಕಷ್ಟದ ಪರಿಸ್ಥಿತಿ ಇತ್ತು ಅಂತ ಅನ್ಬೋದು. ಅದನ್ನೆಲ್ಲ ತೊಡೆದಾಕಿದ್ದು ಒಂದು 1965-70 ಒಂದು ಘಟ್ಟದಲ್ಲಿ ಹಸಿರು ಕ್ರಾಂತಿಯಾದಂಥ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ಇಳುವರಿ 3-4 ಪಟ್ಟು ಹೆಚ್ಚಿಗೆ ಆದಂಥದ್ದನ್ನು ನೋಡ್ತೇವೆ. ಅದರಿಂದ ಇವತ್ತು ಸುಮಾರು 300 ದಶಲಕ್ಷ ಮಿಲಿಯನ್ ಟನ್ ಆಹಾರವನ್ನು ನಾವು ಉತ್ಪಾದನೆ ಮಾಡುತ್ತಿದ್ದೇವೆ. ಹಾಗಾಗಿ ಇವತ್ತು ಸ್ವಾವಲಂಬಿಯಾಗಿದ್ದೇವೆ. ಆ ಸ್ವಾವಲಂಬಿಯಾಗಿದ್ದೇವೆ ಊಟದಲ್ಲಿ ಅಂತ ಅಂದಾಗ ಊಟದಲ್ಲಿ ಏನಾದರೂ ಕಸುವು ಇದೆಯಾ, ಒಂದು ರಸ ಇದೆಯಾ, ನಾವು ರಸವತ್ತಾದ ಊಟವನ್ನು ಮಾಡ್ತಿದ್ದೀವ ಅಂತ ಅಂದಾಗ ಏನೋ ಹೊಟ್ಟೆ ತುಂಬಿಸೋಕ್ಕೋಸ್ಕರ ದೇವ್ರು ಹುಟ್ಟಿಸ್ಬಿಟ್ಟವನೇ ಸಾಯಗಂಟ ನಾವು ಊಟ ಮಾಡಬೇಕು, ಅದಕ್ಕೋಸ್ಕರ ಊಟ ಮಾಡ್ತಿದ್ದೀವಿ ಅನ್ನುವಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿದೆ ಅಂತ ಅಂದರೆ ತಪ್ಪಾಗೋದಿಲ್ಲ. ನಮ್ಮಲ್ಲಿನ ಆಹಾರದ ಒಂದು ವಿಷಯವನ್ನು ತೆಗೆದುಕೊಂಡಾಗ ಆಹಾರದಲ್ಲಿ ಬಹಳ ಕೊರತೆ ಇರೋದನ್ನು ನೋಡ್ತೇವೆ. ಆಹಾರದಲ್ಲಿ ಬಹಳ ಕೊರತೆ ಅಂತ ಅಂದಾಗ ಇದು ಬರೀ ಒಬ್ಬ ಮನುಷ್ಯನಿಗೆ ಬೇಕಾದಂಥ ಇಂತಿಷ್ಟು ಪ್ರಮಾಣದ ಆಹಾರ ಅಲ್ಲ, ಅದರಲ್ಲಿರಬೇಕಾದಂಥ ಒಂದು ಒಳ್ಳೆ ಅಂಶಗಳು, ಒಂದು ರೋಗ ರುಜಿನ ಬರದೇ ಇರತಕ್ಕಂಥವು, ಅದರಲ್ಲಿರ್ತಕ್ಕಂಥ ಒಂದು ಘಟಕಗಳು ಚೆನ್ನಾಗಿರಬೇಕು ಅಂತಕ್ಕಂಥವು ಇಲ್ಲದೆ ಒಂದು ಕಸ ತಿಂದು ಜೀವಿಸ್ತಿದ್ದೀವಿ ಅಂತ ಅಂದರೆ ತಪ್ಪಾಗುವುದಿಲ್ಲ. ಹಾಗಾಗಿ ನಮ್ಮ ದೇಹದ ಆರೋಗ್ಯ ಕೆಡ್ತಾ ಇರತಕ್ಕಂಥದ್ದನ್ನು ನೋಡ್ತೇವೆ. ಇದಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಅಂತ ಅಂದರೆ ನಮ್ಮಲ್ಲಿನ ಆಹಾರದಲ್ಲಿ ನ್ಯೂನತೆ ಇರತಕ್ಕಂಥದ್ದು. ನಾವು ಆಹಾರ ತೆಗೆದುಕೊಳ್ತಕ್ಕಂಥ ಆಹಾರದಲ್ಲಿ ಒಂದೇ ತರನಾದ ಆಹಾರ ತಗೊಳ್ತೀವಿ. ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ರೀತಿಯ ಒಂದು ಘಟಕಗಳನ್ನು ತೆಗೆದುಕೊಳ್ಳದೆ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಒಂದು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಒಂದು ದೇಶ ಮುಂದುವರೆದಿದೆಯೋ ಇಲ್ಲವೋ ಅಂತ ಅನ್ನೋದಕ್ಕೆ ನಾನಾ ಮಾರ್ಗಸೂಚಿಗಳನ್ನು ತೆಗೆದುಕೊಳ್ತೇವೆ. ಆ ಮಾರ್ಗಸೂಚಿಗಳಲ್ಲಿ ಒಂದು ಅಂಥ ಒಂದು ಮಾರ್ಗಸೂಚಿ ಅಲ್ಲಿಯ ಆಹಾರದ ಒಂದು ಪರಿಪೂರ್ಣತೆ ಹೇಗಿದೆ ಅಂತಕ್ಕಂಥದ್ದನ್ನು ಕೂಡ ಒಂದು ಇಂಡೆಕ್ಸ್ ಅಂತ ಹೇಳ್ತೀವಿ, ಸೂಚಿ. ಅವ್ರು ತೆಗೆದುಕೊಳ್ತಕ್ಕಂಥ ಆಹಾರದಲ್ಲಿರ್ತಕ್ಕಂಥ ಪ್ರೋಟೀನ್ ಅಂಶ ಹೇಗಿದೆ ಅಂತ ಬಂದಾಗ ನಾವು ಬಹಳ ಬಹಳ ತಳಮಟ್ಟಕ್ಕೆ ಮುಟ್ತೇವೆ. ನಮ್ಮ ಆಹಾರ ಒಂದು ಪ್ರೋಟೀನ್ ಯುಕ್ತವಾದಂಥ ಆಹಾರ ಇರೋದಿಲ್ಲ. ಶೇಕಡ 90% ಜನರಲ್ಲಿ ಇವತ್ತು ಕೂಡ ಈ ರೀತಿಯ ಆಹಾರ ಪದ್ಧತಿಯನ್ನು ಬರೀ ಅನ್ನನೇ ಊಟ ಮಾಡೋದು ಅಥವಾ ಬರೀ ಮುದ್ದೆ ಊಟ ಮಾಡೋದು. ಮುದ್ದೆ ಊಟ ಮಾಡ್ತಿದ್ದಂಥವ್ರು ಈಗ ಒಂದು PDS ಸಿಸ್ಟಮ್ನಲ್ಲಿ ಅಕ್ಕಿ ಬಂದಾಗಿಂದ ಅನ್ನ ಊಟ ಮಾಡ್ತಿದ್ರು ಕೂಡ ಅದರಲ್ಲಿ ಯಾವುದೇ ಒಂದು ಕಾಳು ಕಡ್ಡಿ ಸೊಪ್ಪು ತರಕಾರಿ ಅಂತಕ್ಕಂಥವಿರೋದಿಲ್ಲ. ಎಲ್ಲ ಒಂದು ಘಟಕಗಳಿದ್ದಾಗ ಜೀವಸತ್ವ ಇರಬೇಕು, ಮಿನರಲ್ಸ್ ಇರಬೇಕು, ಅದರಲ್ಲಿ ಪ್ರೋಟೀನ್ ಅಂಶ ಇರಬೇಕು. ಆವಾಗ ಆಹಾರ ಒಂದು ಆರೋಗ್ಯವಾದಂಥ ಆಹಾರ ಆಗುತ್ತೆ. ಆಹಾರ ಎಲ್ಲ ಒಂದು ಘಟಕಗಳಿದ್ದಾಗ ಜೀವಸತ್ವ ಇರಬೇಕು, ಮಿನರಲ್ಸ್ ಇರಬೇಕು, ಅದರಲ್ಲಿ ಪ್ರೋಟೀನ್ ಅಂಶ ಇರಬೇಕು. ಆವಾಗ ಆಹಾರ ಒಂದು ಆರೋಗ್ಯವಾದಂಥ ಆಹಾರ ಆಗುತ್ತೆ. ಆಹಾರ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ. ಒಂದು ಮಾತಿದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಕ್ಕಂಥ ಒಂದು ಗಾದೆ ಮಾತು. ಈ ಗಾದೆ ಮಾತು ಅಕ್ಷರಶಃ ಸತ್ಯ. ನಾನೇನು ತಿಂತೇನೆ, ಯಾವ್ಯಾವ ಆಹಾರ ತೆಗೆದುಕೊಳ್ತೇನೆ ಅಂತಕ್ಕಂಥದ್ರಲ್ಲಿ ಸಾಕಷ್ಟು ರೋಗಗಳನ್ನು ನಾವು ಹೊರಗಡೆ ಇಡಬಹುದಾದಂಥ ಒಂದು ಸಾಧ್ಯತೆಗಳು ನಮ್ಮಲ್ಲಿರ್ತವೆ. ಗಿಡಕ್ಕೆ ತೆಗೆದುಕೊಳ್ಳೋಣ, ಒಂದು ಬತ್ತನೆ ತೆಗೆದುಕೊಳ್ಳೋಣ. ಇವತ್ತು ಅದು ಚೆನ್ನಾಗಿ ಬರಬೇಕು ಅಂತ ಅಂದರೆ ಅದಕ್ಕೆ ಬೇಕಾದ 16 ಪೋಷಕಾಂಶಗಳು ಬೇಕು. 16 ಪೋಷಕಾಂಶಗಳು ನಮ್ಮ ವಾತಾವರಣದಲ್ಲಿ ಸಿಗ್ತಕ್ಕಂಥ ಕೆಲವು ಇರ್ತವೆ, ಮಣ್ಣಿನಲ್ಲಿ ಸಿಗ್ತಕ್ಕಂಥವು ಇರ್ತವೆ, ಆ ಭೂಮಿಯಲ್ಲಿರ್ತಕ್ಕಂಥ ಮಣ್ಣು ಕಲ್ಲುಗಳು ಇರ್ತಕ್ಕಂಥ ಒಂದು ಇದರಿಂದಲೂ ಒಸರಿ ಅವು ಗಿಡಕ್ಕೆ ಸಪ್ಲೈ ಆದಾಗ ಮಾತ್ರ ಆ ಗಿಡ ತನ್ನ ಜೀವಿತಾವಧಿಯನ್ನು ಮುಗಿಸ್ಲಿಕ್ಕೆ ಸಾಧ್ಯ. ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಅಡಿಗೆ ಬಟ್ಟು ಕಡಿಮೆ ಆಗಿದ್ದಾರೆ. ನಾವು ಹಾಕ್ತಕ್ಕಂಥ ಯಾವುದೇ ಗೊಬ್ಬರ ಆಗಲಿ ಆ ಗೊಬ್ಬರವನ್ನ ಗಿಡ ತೆಗೆದುಕೊಳ್ತಕ್ಕಂಥ ಒಂದು ರೂಪಕ್ಕೆ ಬದಲಾವಣೆ ಮಾಡ್ತಕ್ಕಂಥವು ಒಂದು ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಅಡಿಗೆ ಭಟ್ರು ಅಥವಾ ಬಾಣಸಿಗರು. ಇದಕ್ಕೆ ಕಾರಣ ನಾವು ಅವೈಜ್ಞಾನಿಕವಾಗಿ ಮಾಡಿ ಬಂದಂಥ ಒಂದು ಕೃಷಿಯ ನಡೆಗಳು. ಯಾವ ರೀತಿ ಕೃಷಿಯನ್ನು ಮಾಡ್ತಾ ಬಂದಿದ್ದೇವೆ ಅಂತ ಅಂದರೆ, ಈಗ ರೈತರು ಒಂದು ಕತ್ವದಲ್ಲಿ ಯಾವಾಗಲೂ ನಂಬಿಕೆ ಇಟ್ಟಿರ್ತಾರೆ ರೈತರು. ಏನಂತ ಅಂದ್ರೆ ಸತ್ಯವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ಸತ್ಯವಾಗಿ ಕಂಡು ಪ್ರಮಾಣಿಸಿ ನೋಡಿದ ಮೇಲೆ ಜಪ್ಪಯ್ಯ ಅಂತ ಅಂದ್ರೂ ಅದನ್ನು ಕೊಡುವುದಿಲ್ಲ. ಇದು ರೈತರಲ್ಲಿರ್ತಕ್ಕಂತ ಒಂದು ಮನಸ್ಥಿತಿ. ಸತ್ಯವಾಗಿ ಕಾಣ್ತಾರೆ, ಪ್ರಮಾಣಿಸಿ ನೋಡ್ಬಿಡ್ತಾರೆ. ಆ ಪ್ರಮಾಣಿಸಿ ನೋಡ್ಬಿಟ್ಟ ಮೇಲೆ ಇದು ಇದರಿಂದ ತೊಂದರೆ ಆಗ್ತದೆ ಅಂತ ಅಂದ್ರೆ ಅದು ಬೇಕಾಗಿಲ್ಲ ನನಗೆ, ನಾಳೆ ಅವತ್ತು ಗಿಡ ಕಪ್ಪಾಗಬೇಕು ಕಪ್ಪಿರ್ಬೇಕು ನನ್ನ ಪತ್ರಿಕೆ ಹೋದಾಗ ಹಸಿರಾಗಿ ಕಾಣಬೇಕು ನನಗೆ, ಅದಕ್ಕೆ ಏನಾಗಬೇಕು ಇದಾಗ್ತದೆ. ಅದೇ ಒಂದು ನೀತಿನಲ್ಲೇ ಇವತ್ತು ನೀವು ಯೂರಿಯಾ ಗೊಬ್ಬರವನ್ನ ಯಥೇಚ್ಛವಾಗಿ ಬಳಸ್ತಿರ್ತಕ್ಕಂಥದ್ದು. ಯೂರಿಯಾ ಗೊಬ್ಬರವನ್ನ ಈಗ 1960 ಕಾಲಘಟ್ಟದಲ್ಲಿ ನಿಮ್ಮ ರೈತರನ್ನ ಆಗಿನ ನಿಮ್ಮ ತಂದೆ ತಾಯಿಗಳು ಅಥವಾ ತಾತ ಮುಖಾತಂಗರನ್ನ ಹೇಳ್ತ ಕೇಳ್ತು ಅಂತ ಅಂದ್ರೆ ನಾವು ಅಟ್ಟಿ ಗೊಬ್ಬರ ಹಾಕೊಂಡು ಬೆಳೀತಿದ್ವಿ, ಆಗ ರಸಗೊಬ್ಬರ ಕೊಡಕ್ ಬರ್ತಿದ್ರು, ನಾವು ಗಾಢ ಅಂತಿದ್ವಿ, ಒಳಗ ಓಡಿಸ್ತಿದ್ವಿ, ಅವನ್ನೆಲ್ಲ ಅವೆಲ್ಲ ಆಗಿದ್ದಾವೆ. ಆದ್ರೆ ನಂತರ ನೀವು ಬದಲಾವಣೆ ಆದ್ಮೇಲೆ ಇವತ್ತು ಆ ಸಾರಜನಕ ಗೊಬ್ಬರ ಕೊಟ್ಟರೆ ಚೆನ್ನಾಗಾಗ್ತದೆ ಅಂತ ಅಂದಾಗ PK ಮರ್ತ್ಬಿಟ್ರಿ. ಈ PK ಅಂದ್ರೆ ನಿಮ್ ಕಳ್ಳು ಕಾಣುವುದಿಲ್ಲ. ರಂಜಕ ಮತ್ತೆ ಈ ಪೊಟಾಶ್ ಗೊಬ್ಬರದ್ದು ನಿಮ್ ಕಣ್ಣು ಕಾಣಲ್ಲ, ಅಗ್ರ ಎಲೆ ಬರಲ್ಲ, ಸೊಪ್ಪು ಹಸಿರು ತಿರುಗುವುದಿಲ್ಲ, ಅದ್ ಗೊತ್ತಾಗಲ್ಲ. ಅದೇ ನಿಮ್ ಬೇರಿನ ಬೆಳವಣಿಗೆ ಮಾಡ್ತದೆ, ರೋಗ ನಿರ್ಣಯದಲ್ಲಿ ಮಾಡ್ತದೆ, ಅದ್ ಗೊತ್ತಿದೆ. ಅದ್ ನಿಮ್ ಕಣ್ಣು ಕಾಣಲ್ಲ. ನಿಮ್ ಕಣ್ಣು ಕಾಣೋದೇನೋ ಹಸಿರು ತಿರುಗಬೇಕು, ಗದ್ದೆ ಪಚ್ಚೆ ಪೈನಂಗಿರ್ಬೇಕು, ಹಸಿರಾಗಿ ಕಾಣಬೇಕು ಅಂತ ಅಂದಾಗ ಒಂದು ತಗೊಂಡು ಮನಸ್ಥಿತಿ ಬಂದು ಯಥೇಚ್ಛವಾಗಿ ಬೆಳೆದು ಏರುಪೇರಾಗಿದೆ. ಆಮೇಲೆ ನಿಮ್ಗೆಲ್ಲೂ ಕೂಡ ಕೊಟ್ಟಿಗೆ ಗೊಬ್ಬರ ಬಳಸಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಕೊಟ್ಟಿಗೆ ಗೊಬ್ಬರವನ್ನ ಪ್ರತಿಯೊಂದು ಸಾರಿಗೂ ಕೂಡ ಪ್ರತಿಯೊಂದು ಬೆಳೆಗೂ ಯಥೇಚ್ಛವಾಗಿ ಕೊಟ್ಟಿಗೆ ಗೊಬ್ಬರ ಕಾಂಪೋಸ್ಟ್ ಅನ್ನ ಹಾಕಲೇಬೇಕು. ಈ ರಸಗೊಬ್ಬರಗಳಿಂದ ಆಗದೇ ಇರ್ತಕ್ಕಂಥ ಕೆಲಸ ಈ ಗೊಬ್ಬರದಲ್ಲಾಗ್ತದೆ, ಇದನ್ನ ಮಾಡ್ಕೊಳ್ಳಿ ಅಂತ ಅಂದ್ರೆ ನಾನಾ ಕಾರಣಗಳಿಲ್ಲ. ನಾನಾ ಕಾರಣಗಳು ಅಂತ ಅಂದ್ರೆ ನಮ್ಮಲ್ಲಿ ಮತ್ತು ಕೂಡು ಕುಟುಂಬದ ಒಂದು ವ್ಯವಸ್ಥೆ ಇತ್ತು, ಪ್ರತಿಯೊಬ್ಬರು ಕೂಡ ಅನ್ಕೊಂಡು ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಒಂದು ಪದ್ಧತಿ ಇತ್ತು. ಆಳು ಕಾಳು ನಮ್ಗೆ ಸಿಕ್ಕುವುದಿಲ್ಲ, ಹಾಗೆ ದನ ಕರ ಇಟ್ಕೊಳಕ್ ಆಗುದಿಲ್ಲ ಅನ್ನೋ ಒಂದು ಮನಸ್ಥಿತಿನಲ್ಲಿ ಕೊಟ್ಟಿಗೆ ಗೊಬ್ಬರನೇ ಇಲ್ಲ. ಹಾಗಾಗಿ ಇವತ್ತು ಕೊಟ್ಟಿಗೆ ಗೊಬ್ಬರವನ್ನ ಹಾಕಿದ್ರೆ ಮಣ್ಣು ಬರಡಾಗ್ತಿರ್ತಕ್ಕಂಥದ್ದನ್ನ ನೋಡ್ತೇವೆ. ಮಣ್ಣು ಬರಡಾಗಿ ಅಲ್ಲಿ ಹುಲ್ಲು ಬೆಳೆಯುವುದಿಲ್ಲ ಅನ್ನೋ ಒಂದು ಮಟ್ಟಕ್ಕೆ ನಾವು ತಗೊಂಡು ಹೋಗ್ತಿದ್ದೀವಿ. ಮತ್ತೆ ಈ ಸಂಪತ್ತನ್ನ ಈ ನೈಸರ್ಗಿಕವಾದ ಸಂಪತ್ತನ್ನ ನಾವೇ ಅನುಭವಿಸಿ ನಮ್ಮ ಮಕ್ಕಳಿಗೆ ಏನು ಉಳಿಸದೆ ನಾವೇ ಅದನ್ನು ಅನುಭವಿಸ್ಕೊಂಡು ಹೋಗ್ತಿರ್ತಕ್ಕಂತ ಒಂದು ದುರ್ನಡತೆಯಲ್ಲಿ ಕೂಡ ಎಲ್ಲೋ ಒಂದು ಕಾಣ್ತಿರ್ತದೆ. ಇದು ನಾವು ಬಸಿಯಾಟಿಲ್ ಅಂತಕ್ಕಂತ ಒಬ್ಬ ವ್ಯಕ್ತಿ ಹೇಳ್ತಾರೆ, ಈ ಭೂಮಿ ನಮ್ಮ ಪೂರ್ವಜರಿಂದ ಅಥವಾ ನಮ್ಮ ಪೂರ್ವಿಕರಿಂದ ಪಡೆದಂತ ಒಂದು ಬಳುವಳಿ ಅಂತಬಾರ್ದು, ಉಡುಗೊರೆ ಅಂತಬಾರ್ದು, ನಮ್ಮ ಅಪ್ಪ ಅವ ಸಂಪಾದನೆ ಮಾಡಿದ್ದು ಅಂತಬಾರ್ದು. ಇದನ್ನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಸಂಪಾದನೆ ಮಾಡಿ ನಾವು ಪಟ್ಟಂತ ಸಾಲ ಅಂತ ಅನ್ಕೋಬೇಕು. ನಮ್ಮ ಮಕ್ಕಳಿಗೋಸ್ಕರ ಏನೇ ತ್ಯಾಗಕ್ಕೂ ಕೂಡ ನಾವು ಸಿದ್ಧವಾಗಿದ್ದೀವಿ ಅಂತ ಅಂದಾಗ ನಮ್ಮ ಜಮೀನನ್ನ ಅವರು ಕೂಡ ನೂರಾರು ವರ್ಷ ಬದುಕಿ ಬಾಳಿ ಬಾಳಪ್ಪ ಅಂತ ಮಾಡ್ಬೇಕು ಅಂತ ಅಂದ್ರೆ ಆ ಮಣ್ಣನ್ನ ಸಮೃದ್ಧಿಯಾಗಿತ್ತು, ಆ ಮಣ್ಣನ್ನ ಆರೋಗ್ಯಕರವಾಗಿತ್ತು ಕೊಡಬೇಕಾದಂತ ಒಂದು ಜವಾಬ್ದಾರಿ ನಮ್ಮೇಲಿದೆ, ನಮ್ಮ ಮೇಲೆ ಅದು ಕರ್ತವ್ಯ ಅದು. ಸೊ ಈಗ ಒಂದ್ ರೀತಿ ಎಚ್ಚರಿಸ್ಕೊಳ್ತಕ್ಕಂತ ಒಂದು ಕಾಲ ಅಥವಾ ನಾವು ವ್ಯವಸಾಯದಲ್ಲಿ ಅಮೂಲಾಗ್ರವಾಗಿ ಎಲ್ಲವನ್ನು ನೋಡಬೇಕಾದಂತ ಒಂದು ಕಾಲಘಟ್ಟ ಈಗಿದೆ. ಅದರಲ್ಲಿ ಈ ಮಣ್ಣಿನ ಸಮೃದ್ಧಿಯಾಗಿರಬೇಕು, ಆರೋಗ್ಯಕರವಾಗಿರಬೇಕು ಅಂತ ಅಂದಾಗ ನಮಗೆ ಸಾವಯವ ಕೃಷಿಯ ಒಂದು ಮಹತ್ವ ನಮ್ಗೆ ಗೊತ್ತಾಗಬೇಕು, ಸಾವಯವ ಕೃಷಿಯನ್ನ ಒಂದಷ್ಟು ಅನುಸರಣೆ ಮಾಡಬೇಕು. ನಿಮ್ಮಲ್ಲಿ ಒಂದು ಪ್ರಶ್ನೆ ಹೇಳ್ಬೋದೇ ಸರ್, ಸಾವಯವ ಕೃಷಿ ಅನುಸರಣೆ ಮಾಡಿದ್ರೆ ನಮಗೆ ಈ ಬರ್ತಿದೆಯಲ್ಲ ಅದೇ ಇಳುವರಿ ಬರ್ತದ? ನನಗೆ ಖಂಡಿತ ಇಲ್ಲ, ಖಂಡಿತ ಆ ಇಳುವರಿ ಬರಲಿಕ್ಕೆ ನಿಮಗೆ ಎರಡು ಮೂರು ನಾಲ್ಕು ಐದು ವರ್ಷ ಆದರೂ ಸಾಧ್ಯ ಇಲ್ಲ. ಆದರೆ ನಾನು ಹೇಳ್ತಕ್ಕಂಥದ್ದು ನೀವು ಅನ್ನದಾತ ಬಂಧುಗಳು ಅಂತ ಹೇಳಿದೆ ನಾನು. ನೀವು ಅನ್ನದಾತ ಬಂಧುಗಳು, ನೀವು ಚೆನ್ನಾಗಿದ್ರೆ ಇನ್ನೂ ಬೇರೆ ಪ್ರಪಂಚಕ್ಕೆ ಅಥವಾ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಒಂದು ಶಕ್ತಿವಂತರಾಗಿ ನೀವಿರಲಿಕ್ಕೆ ನಿಮ್ಮ ಜಮೀನಿನಲ್ಲಿ ಒಂದಷ್ಟು ಭಾಗವನ್ನು ಸಾವಯವ ಕೃಷಿಗೆ ಅನುಸರಣೆ ಮಾಡಿ ಮಾಡಬೇಕಾದಂಥ ಅವಶ್ಯಕತೆ ಮಾಡಿಕೊಳ್ಳಿ. ಇನ್ನುಳಿದಂಥ ಜನ ನಿಧಾನಗತಿನಲ್ಲಿ ಅದನ್ನು ಸಾವಯವ ಕೃಷಿಗೆ ಅಳವಡಿಕೆ ಮಾಡಿಕೊಳ್ಳೋದು ಅಥವಾ ಎರಡನ್ನೂ ಕೂಡ ಮಾಡ್ಕೊಳ್ತಕ್ಕಂಥದ್ದು. ಮತ್ತು ಇದರಲ್ಲಿ ಬಹಳ ಕಲ್ಪಿಟ್ ಅಥವಾ ಬಹಳ ತೊಂದರೆಯಾದಂಥ ಒಂದು ಈ ಕಳೆನಾಶಕಗಳು, ಕೀಟನಾಶಕಗಳು, ಕ್ರಿಮಿನಾಶಕಗಳನ್ನು ಬಳಸದೇನೆ ಜೈವಿಕವಾದಂತಹ ಒಂದು ವಸ್ತುಗಳನ್ನ ಬಳಸಿ ವ್ಯವಸಾಯ ಮಾಡುವಂತ ಒಂದು ಪದ್ಧತಿನಲ್ಲಿ ಹೋದ್ರೆ ನಮ್ಗೆ ವೈದ್ಯರನ್ನ ದೂರ ಇಡಬಹುದು, ಮತ್ತೆ ನಮ್ಮ ಆರೋಗ್ಯಕರವಾದಂತ ಒಂದು ಜೀವನವನ್ನ ಮಾಡಬಹುದು. ನಿಮ್ಗೆ ಒಂದೆರಡು ಉದಾಹರಣೆಗಳನ್ನ ಕೊಡ್ತೇನೆ. ಒಂದು 30 ವರ್ಷದ ಹಿಂದೆ ಒಂದು ಒಬ್ಬ ಡಯಾಬಿಟಿಕ್ ಅಥವಾ ಶುಗರ್ ಕಂಪ್ಲೇಂಟ್ ಯಾರಿಗಿದೆ ಅಂತ ಅಂದ್ರೆ, ಸಕ್ಕರೆ ಕಾಯಿಲೆ ಇದೆ ಯಾರಿಗಿದೆ ಅಂತ ಅಂದ್ರೆ, ಹಳ್ಳಿಗಾಡಿನಲ್ಲಿ ನಾವು ಆಲೋಚನೆ ಮಾಡ್ತಿದ್ದು ಇದು ಸಾವುಕಾರ ಕಾಯಿಲೆ ಅಂತ. ಆ ರೈತನ ಬರ್ತಿರ್ಲಿಲ್ಲ ಅಥವಾ ರೈತನ ಬಂದು ಗೋಚರ ಆಗ್ತಿರ್ಲಿಲ್ಲ. ಹೀಗೆ ಒಂದು ಆರೋಗ್ಯಕರವಾದಂತಹ ಜೀವನವನ್ನ ನಾವು ಮಾಡಬೇಕು ಅಂತ ಅಂದಾಗ ಸಾವಯವ ಕೃಷಿಯ ಒಂದು ಮಹತ್ವ ಅಡಗಿದೆ. ಆ ಸಾವಯವ ಕೃಷಿಯನ್ನು ನಾನು ಹೇಳೋದು, ನಾನು ಕೂಡ ಒಬ್ಬ ರೈತನಾಗಿ ರೈತನ ಮಗನಾಗಿ ನಾನು ಹೇಳೋದು, ಮೊದಲು ನಾವು ರೈತರು ನಾವು ಒಂದಷ್ಟು ಈ ಸಾವಯವ ಕೃಷಿಯನ್ನ ಮಾಡಿ ಇದರ ಫಲವನ್ನು ನಾವು ಅನುಭವಿಸೋಣ ಅನ್ನೋದು. ನೀವು ಇದ್ರೆ ತಾನೇ ರೈತ ಇದ್ರೆ ದೇಶ, ರೈತ ದೇಶದ ಬೆನ್ನೆಲುಬು ಅಂತೀವಿ. ರೈತನೇ ಎಲ್ಲ, ರೈತಿಂದಾನೆ ಎಲ್ಲವೂ ಕೂಡ. ಕೊನೆಗೆ ನನಗೆ ಒಂದೊಂದ್ಸರಿ ಅನ್ನಿಸ್ತದೆ ಈ ಸೇನೆ ಇದ್ದೇ ಇದ್ರೂ ಪರವಾಗಿಲ್ಲ, ಈ ರೈತ ಇದ್ದೇ ಇದ್ರೆ ಏನು ನಡೆಯುವುದಿಲ್ಲ. ಹೌದಾ? ಸೇನೆ ಇಲ್ಲ ಅಂತ ಅಂದ್ರು ಅಂತ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟು ಇರ್ಬೋದೇನೋ. ರೈತ ಇಲ್ಲದೆ ಅವನು ಕೆಲಸ ಮಾಡದೇ ಇದ್ರೆ ಯಾವುದು ಪ್ರಪಂಚ ನಡೀದೇ ಇರ್ತಕ್ಕಂತ ಒಂದು ಸಾಧ್ಯತೆ ಇರ್ತದೆ. ಹಾಗಾಗಿ ನಾವು ಈ ಒಂದು ಸಾವಯವ ಕೃಷಿಯ ಕಡೆಗೆ ಒಂದು ಗಮನ ಕೊಡಬೇಕಾದಂತ ಅನಿವಾರ್ಯತೆ ಎದ್ದು ಕಾಣ್ತದೆ. ಇವತ್ತು ಯಾವ ಹಳ್ಳಿಗೆ ಹೋಗಿದ್ದೀವಿ ನೋಡಿ, ಒಂದು 4 ಜನ ಹೋಯ್ತು ಅಂತಂದ್ರೆ ಕನಿಷ್ಠ 2 ಡಯಾಬಿಟಿಕ್ ಇರ್ತೀವಿ ರೈತರಲ್ಲೂ. 2 ರೈತರು ಇದ್ದೇ ಇರ್ತಾರೆ. ಡಯಾಬಿಟಿಕ್ ಅರ್ಥ ಕೊಡಪ್ಪ ಕಡಿಮೆ ಆಗಪ್ಪ ಅಂತಕ್ಕಂಥದ್ದು ನೋಡ್ತೇವೆ. ಕಾರಣ ಮದ್ದು ಇಲ್ಲ ಅಂತ ಅಲ್ಲ, ಇತ್ತು, ಆದ್ರೆ ಗೋಚರ ಆಗ್ತಿರ್ಲಿಲ್ಲ. ಯಾಕೆ ಗೋಚರ ಆಗ್ತಿರ್ಲಿಲ್ಲ? ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡ್ತಾ ದುಡ್ತಾ ದುಡ್ತಾ ಅನ್ನೋದೊಂದು ಬಿಟ್ರೆ ಬೇರೆ ಯಾವ ಕಾಯಿಲೆಗಳು ಇರಲಿಲ್ಲ. ಹೌದಾ? ಬೇರೆ ಯಾವುದೂ ಇಲ್ಲ. ಕೆಲಸ ಮಾಡ್ಬೇಕು ಕೆಲಸ ಮಾಡ್ಬೇಕು, ಬೆಳಿಗ್ಗೆಯಿಂದ ನೀರು ಇಟ್ಕೊಂಡು ಉಳಿತಿತ್ತು ಅಂತಂದ್ರೆ 40 ಕಿಲೋಮೀಟರ್ ಒಂದು ಎಕರೆ ಉಳ್ಬೇಕು ಅಂತಂದ್ರೆ 40 ಕಿಲೋಮೀಟರ್ ನಡೀತಿದ್ರು ರೈತರು. 40 ಕಿಲೋಮೀಟರ್ನಲ್ಲಿ ನೀವು ತೆಗೆದುಕೊಂಡಂತ ಒಂದು ಆಹಾರದಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಇದ್ರು ಬಣ್ಣಾಗೋಗುದು. ಈಗ ಬಣ್ಣಾಗ ಕೆಲಸ ಆಗಿದ್ದು ಬೆಳಿಗ್ಗೆ ಶುರುವಾದ್ರೆ ರಾತ್ರಿ 12 ಕೆಲಸ ಮಾಡಿಸ್ತಕ್ಕಂತ ಒಂದು ರೀತಿ ನೀತಿಗಳಿದ್ರು. ಪ್ರತಿಯೊಂದು ಒಂದು ಕೆಲಸ ಇದ್ದದ್ದು ಗೊತ್ತಿಲ್ಲ ಅನ್ನಂಗಿಲ್ಲ ಅನ್ನೋದು ಕಲಿಸ್ತಿದ್ರು. ಇವತ್ತು 100 ಕಿಲೋಮೀಟರ್ ದೂರ ಹೋದ್ರೆ ಒಬ್ಬ ರೈತ ಉಳಿದಿರ್ತಕ್ಕಂಥ ರೈತನ ನೋಡೋಕ್ಕಾಗಲ್ಲ, ಒಂದು ಅಗಿದಿರ್ತಕ್ಕಂಥ ರೈತನ ನೋಡೋಕ್ಕಾಗಲ್ಲ. ಅಲ್ಲಿ ಕಾಗೆಗಳು ಕೊಕ್ಕರೆಗಳು ಅವ್ರು ತಗೊಂಡು ಹೋದ್ರು ಊಟಕ್ಕೆ ಮುಟ್ಟತಕ್ಕಂಥ ಒಂದು ಸನ್ನಿವೇಶ ಇಲ್ಲ. ಹಾಗಾಗಿ ಆದರೆ ಇನ್ನೂ ಒಂದೆರಡು ಉದಾಹರಣೆಗಳನ್ನ ಕೊಡ್ತೇನೆ ನಿಮಗೆ. ಕ್ಯಾನ್ಸರ್ ಅಂತ ಹೇಳ್ತಕ್ಕಂಥ ಒಂದು ತಾಲೂಕು ಜಿಲ್ಲೆಗೂ ಒಬ್ಬರು ಇರ್ತಿದ್ರು ಅಂತ ಅನ್ಸುತ್ತೆ. ಕ್ಯಾನ್ಸರ್ ಇವತ್ತು ನಿಮಗೆ ಒಂದೊಂದು ಹಳ್ಳಿ ನೀರು ಕೂಡ ಸಾಕಷ್ಟು ಕಾಣ್ತದೆ. ಇದಕ್ಕೇನ್ ಕಾರಣ ಅಂತ ಅಂದ್ರೆ, ಪ್ರಮುಖವಾದಂತ ಕಾರಣ ನಮ್ಮಲ್ಲಿ ಉಪಯೋಗಿಸ್ತಕ್ಕಂತ ಈ ಕ್ರಿಮಿನಾಶಕಗಳು, ಕೀಟನಾಶಕಗಳು ಮತ್ತೆ ಕಳೆನಾಶಕಗಳಿಂದ. ಇದನ್ನ ಆಮೇಲೆ ಇವತ್ತು ನಮ್ಮ ತಾಯಿಗೆ ನಮ್ಮ ತಂದೆಗೆ ಅಥವಾ ನಿಮ್ಮ ನಮ್ಮಲ್ಲಿರ್ತಕ್ಕಂಥವ್ರಿಗು ಮಕ್ಕಳು ಅಂತಕ್ಕಂಥದ್ದು ಮದುವೆ ಆಯ್ತು ಅಂತ ಅಂದ್ರೆ ಮಕ್ಕಳಾಗದ್ರಲ್ಲಿ ಏನು ಅತಿಶಯ ಇರಲಿಲ್ಲ. ಈಗ ನೀವು ಗಮನಿಸಿ ಕ್ಲೋಸ್ ಆಗಿ, ಆ ಈಗ ಮದುವೆ ಆದಂತ ಮಕ್ಕಳಿಗೆ ಏನೋ ಒಂದಷ್ಟು ಅಜ್ಜಾಗೇ ಇರಲಿ ಅಂತ ಇರ್ತಾರೆ. ನೆಕ್ಸ್ಟ್ ಅವ್ರ ಮಕ್ಕಳ ಚಿಂತೆ, ಮಕ್ಕಳಾಗುದಿಲ್ಲ, ಮಕ್ಕಳಾಗೋದನ್ನ ಒಂದು ಮಗು ಪಡಿಬೇಕು ಅಂತ ಅಂದ್ರೆ ಬಹಳ ಅರಸಾಗಿದೆ. ಏನೇನ್ ಕಾರಣ ಅಂತ ಅಂದ್ರೆ ಅದರಲ್ಲಿ ಸ್ಟೆರಿಲಿಟಿ ಅಥವಾ ನಪುಂಸಕತ್ವವನ್ನ ಮಾಡ್ತಕ್ಕಂಥದ್ದು ಅಂತಾನೆ ಅಲ್ಲ, ನಪುಂಸಕತ್ವ ಅನ್ನೋದು ಇದು ಅಲ್ಲಿರ್ತಕ್ಕಂತ ವೀರ್ಯ ಉತ್ಪತ್ತಿ ಆಗದೆ ಇರೋಂಗ್ ಮಾಡೋದು. ಆ ವೀರ್ಯಾಣಿದ್ರೆ ಅದು ತಲೆ ಒಂದ್ ಕಡೆ ಬಾಲ ಒಂದ್ ಕಡೆ ಕಟ್ ಆಗುವಂತದ್ದು, ಆ ವೀರ್ಯಾಣಿದ್ರೆ ಅದು ಜಾಸ್ತಿ ಮೂಮೆಂಟ್ ಆಗದೆ ಇರ್ತಕ್ಕಂಥದ್ದು, ಅದು ಹೋಗಿ ಆ ತಾಯಿ ಗರ್ಭಕ್ಕೆ ಸೇರುವಂತದಕ್ಕೆ ಅವಕಾಶ ಕೊಡಲ್ಲ. ಇಂಥ ಸಮಸ್ಯೆಗಳಾಗಿ ನೀವು ಇವತ್ತು ನೋಡ್ಬೋದು ಫರ್ಟಿಲಿಟಿ ಸೆಂಟರ್ಸ್ ಅಂತ ಇದಾವೆ. ಸೊ ಇಂಥ ಎಲ್ಲ ಕಾರಣಗಳಿಗೂ ಒಂದು ಔಷಧಿ ಅಥವಾ ಇದು ಅಂತ ಅಂದ್ರೆ ನಾವು ಮಾಡ್ತಕ್ಕಂತ ಒಂದು ಕೃಷಿಯಲ್ಲಿ ಒಂದು ಬದಲಾವಣೆ ಮಾಡ್ಕೊಂಡು ನಾವು ತೆಗೆದುಕೊಳ್ತಕ್ಕಂಥ ಆಹಾರದಲ್ಲಿ ಒಳ್ಳೆ ಪದಾರ್ಥಗಳನ್ನ ಇರ್ತಕ್ಕಂಥ ಒಳ್ಳೊಳ್ಳೆ ಅಂಶಗಳನ್ನ ಇರ್ತಕ್ಕಂಥ ಧಾನ್ಯಗಳನ್ನ ಸೇವಿಸೋದು ಬಹಳ ಮುಖ್ಯ ಆಗ್ತದೆ. ಎಂತ ಧಾನ್ಯಗಳು? ಒಂದು ಭತ್ತದಲ್ಲೇ ಲಕ್ಷಾಂತರ ತಳಿಗಳಿದ್ದಾವೆ, ರಾಗಿನಲ್ಲಿ ಸಾವಿರಾರು ತಳಿಗಳಿದ್ದಾವೆ, ಬೇರೆ ಬದನೆ ಅಥವಾ ಇಂಡಿಗಳೇಕಾಯಿ ಈ ರೀತಿ ನೂರಾರು ತಳಿಗಳಿದ್ದಾವೆ. ಆ ತಳಿಗಳಲ್ಲಿ ನಮ್ಮ ಹಿಂದೆ ಸಾಂಪ್ರದಾಯಿಕವಾಗಿ ಬೆಳೀತಿದ್ದಂತ ಒಂದು ತಳಿಗಳಲ್ಲಿ ಇರ್ತಕ್ಕಂತ ಒಂದು ಗುಣ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಅಂತವನ್ನ ನಾವು ಉಪಯೋಗ ಮಾಡಿದ್ದೆ ಆದ್ರೆ ನಮ್ಗೆ ಒಂದು ಒಳ್ಳೆ ಆರೋಗ್ಯ ಕಾಪಾಡ್ತದೆ. ಯಾವಾಗಲೂ ಒಂದು ಜನರಲ್ ತಂಬ್ರೋಳ್ ಹೇಳ್ಬಿಡ್ತೀನಿ ನಿಮ್ಗೆ, ಯಾವ ಒಂದು ಧಾನ್ಯ ಹೆಚ್ಚಿಗೆ ಅವಧಿ ಇರ್ತದೆ ಆ ಅವಧಿ ಇರ್ತಕ್ಕಂತ ಒಂದು ತಳಿ ಅಥವಾ ಬೆಳೆ ಬಹಳ ಶ್ರೇಷ್ಠ. ಕಡಿಮೆ ಅವಧಿ ಇರ್ತದೆ ನೋಡ್ರಿ, ಆ ಕಡಿಮೆ ಅವಧಿ ಇರ್ತಕ್ಕಂಥ ಯಾವ ಒಂದು ಧಾನ್ಯ ಹೆಚ್ಚಿಗೆ ಅವಧಿ ಇರ್ತದೆ ಆ ಅವಧಿ ಇರ್ತಕ್ಕಂತ ಒಂದು ತಳಿ ಅಥವಾ ಬೆಳೆ ಬಹಳ ಶ್ರೇಷ್ಠ. ಕಡಿಮೆ ಅವಧಿ ಇರ್ತದೆ ನೋಡ್ರಿ, ಆ ಕಡಿಮೆ ಅವಧಿ ಇರ್ತಕ್ಕಂತ ತಳಿ ಶ್ರೇಷ್ಠವಾಗಿ ಇರುವುದಿಲ್ಲ. ಯಾವುದು ಅಧಿಕವಾಗಿ ತಗೊಳ್ತದೆ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಜಯ 150 ದಿನ ತಗೊಳ್ತದೆ, ಅದರಲ್ಲಿ ಹೆಚ್ಚಿನ ಅಂಶಗಳು ಶೇಖರಣೆ ಆಗ್ತವೆ. ಅದೇ ಮಂಗಳಾನ ಏನಾದರೂ ತಗೊಳ್ತು ಅಂತ ಅಂದ್ರೆ 90-100 ದಿನ ಬಂದು ಹೋಗ್ತದೆ, ಅದು ಅಂತ ಶ್ರೇಷ್ಠವಾಗಿ ತಯಾರಾಗುತ್ತದೆ. ಅದೊಂದು ಮುಂದೆ ಆಮೇಲೆ ಯಾವ ಯಾವ ಬೆಳೆಗಳಲ್ಲಿ ಬಣ್ಣ ಬಣ್ಣದ ಧಾನ್ಯಗಳಾಗಿರ್ತವೆ ಅಂತವನ್ನ ಉಪಯೋಗಿಸಿ. ಬಣ್ಣ ಬಣ್ಣ ಇರಬೇಕು, ಕಪ್ಪಿ ಇರಬೇಕು, ಕೆಂಪಿಗಿರಬೇಕು. ನಿಮ್ಮ ಮೈಸೂರು ನಂಜನಗೂಡು ಟೀ ನರ್ಸಿಕೊಂಡು ಕಡೆಯವರೆಲ್ಲ ಜ್ಯೋತಿ ಬೆಳೀತಾರೆ, ಆ ಜ್ಯೋತಿ ಒಂದಿನ ಹೆಂಗಿದೆ ಅಂತಾನು ಟೇಸ್ಟ್ ಮಾಡಿರಲ್ಲ. ಒಂದಿನ ನಿಮ್ ಕಾಸು ಆರೋಗ್ಯ ಯಾರು ಕೊಡ್ತಿದ್ರಿ? ಕೇರಳ ರಾಜ್ಯದವ್ರಿಗೆ ಒಳ್ಳೆ ಆರೋಗ್ಯ ಕೊಡ್ತೀನಿ, ಒಳ್ಳೆ ಹೆಲ್ತ್. ಅದು ಆ ಕೆಂಪು ಅಕ್ಕಿ ಇದೆಯಲ್ಲ, ಆ ಕೆಂಪು ಅಕ್ಕಿಲಿ ಒಂದು ಔಷಧೀಯ ಗುಣಗಳಿರ್ತವೆ. ಆ ಔಷಧೀಯ ಗುಣಗಳು ಅಟ್ಲೀಸ್ಟ್ ನಮ್ಮ ಮಟ್ಟಿಗೆ ಬೇಕಾದಂತದ್ದನ್ನ ನಾವು ಸೇರಿಸ್ಕೋಬಹುದಾ? ನಮ್ಮ ಮನೆಗೆ ಬೇಕಾದಂತದ್ದನ್ನ ನಾವು ಬೆಳೆದಂತದ್ದನ್ನ ನಾವೇ ಉಪಯೋಗಿಸಿದ್ರೆ ನಮ್ಮ ಆರೋಗ್ಯ ದುಡ್ಡು ಇದಾಗಲ್ವ? ನಮ್ ದುಡ್ಡೇ ದೊಡ್ಡಪ್ಪ ಈಗ, ಇದುವೆ ದುಡ್ಡೇ ದೊಡ್ಡಪ್ಪ ಎಲ್ಲ ವಿಚಾರದಲ್ಲೂ ಅಷ್ಟೇ. ಹಾಗಾಗಿ ನಾವು ನಮ್ಮ ಆಹಾರದ ಪದ್ಧತಿನ ನಾವು ಬದಲಾವಣೆ ಮಾಡ್ಕೋಬೇಕು. ಆಹಾರದಲ್ಲಿ ಎಲ್ಲ ವೈವಿಧ್ಯತೆಗಳಿರ್ಬೇಕು. ಮುದ್ದೆ ಒಂದು ಈಗ ನಮಗೆ ಇಷ್ಟಪಟ್ಟು ಮುದ್ದೆ ಇರ್ತಿತ್ತು, ಈಗ ಇಷ್ಟಪಟ್ಟು ಮುದ್ದೆ ಬಂದಿದ್ದೀವಿ. ಈ ಇಷ್ಟಪಟ್ಟು ಮುದ್ದೆಗೆ ಒಂದಷ್ಟು ಒಂದ್ ತಟ್ಟೆ ತುಂಬಾ ಅನ್ನ, ಆ ಅನ್ನ ಯಾವುದು? ಸಿಂಧನೂರಿಂದ ಬರ್ತಕ್ಕಂಥ ಆಂಧ್ರಪ್ರದೇಶದಿಂದ ಬರ್ತಕ್ಕಂಥ ಅಕ್ಕಿನೇ ಆಗ್ಬೇಕು. ನಿಮಗೆ ಬಿಟಿ ರೈಸೇ ಆಗ್ಬೇಕು. ಆ ಬಿಟಿ ರೈಸ್ ಯಾವ ರೀತಿ ರೋಗ ತರ್ತದೆ ಅಂತ ಅಂದ್ರೆ ನೋಡ್ರಿ, ನಾವು ಹೇಳ್ತಕ್ಕಂಥದ್ದು 100 ಕೆಜಿ ಸಾರಜನಕ ಅಂತಂದ್ರೆ ಅವ್ರು 250 ಕೆಜಿ ಸಾರಜನಕ ಹಾಕೋರು. ಆಮೇಲೆ ಆ ಬೆಳೆಗೆ ನೀವು ಪ್ಯಾರಿಸ್ತಿನ್ನು ಮತ್ತೆ ಕ್ಲೋರೋಪೈರಿಫಾಸ್ ಇದೆ, ಅದು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನಾವೇನಾದ್ರೂ ಇಲ್ಲಿ ಇನ್ನೊಂದು ಅಕ್ಕಿ ತಗೊಳ್ಳಿ ಅಂತಂದ್ರೆ ಇದು ಮಾರ್ಬಿಟ್ಟು ಬಿಟ್ಟಿದೆ. ನಮ್ಮ ಮನೆಗೆ ಅದು ಉದ್ದಿಲ್ಲ, ಮಧುರಾದ ಉದುರಾಗಿರ್ಬೇಕು. ಈ ಚಕ್ರಾನಿ ಮಾಡ್ದಂಗೆ ಇರ್ಬೇಕಪ್ಪ ಅನ್ನ, ಹಂಗಿದ್ದಾಗ ಮಾತ್ರ ನಾವು ಊಟ ಮಾಡೋದು. ಸೊ ಇದು ಅಲ್ಲಿಂದಲೇ ನಾವು ರೋಗ ತಗೊಳ್ತಾ ಇದ್ದೀವಿ. ಅದಕ್ಕೊಂದಾಗಿ ನಾವು ಅಟ್ಲೀಸ್ಟ್ ನೀವು ಅಲ್ಲಿ ಬೋಧಿಸಿದಾಗ ನೀವು ಉಪಯೋಗಿಸ್ತಕ್ಕಂಥ ಕೆಮಿಕಲ್ಸ್ ನೀವು ಉಪಯೋಗಿಸ್ತಕ್ಕಂಥ ಗೊಬ್ಬರ ಅವ್ರಿಗಿಂತ ಸುಮಾರು 50-60% ಕಡಿಮೆ ಇರ್ತವೆ. ನಮಗೆ ನಮ್ಮ ಆಹಾರ ತುಂಬಾ ಆರೋಗ್ಯ, ಇನ್ನು ನೀವು ಅದನ್ನ ಬದಲಾವಣೆ ಮಾಡ್ಕೋಬಹುದು. ಇನ್ನು ಸಾಂಪ್ರದಾಯಿಕ ಒಂದು ತಳಿಗಳು ಅಂದ್ರೆ ಈಗ ಬಂದಂತ ಒಂದು ತಳಿಗಳು ನೀವು ನೋಡ್ತಿರ್ತಕ್ಕಂಥ ತಳಿಗಳೆಲ್ಲ ಒಂದು ಅಭಿವೃದ್ಧಿಪಡಿಸಿದಂತ ಇಳುವರಿನಲ್ಲಿ ಹೆಚ್ಚಳ ಮಾಡುವಂತ ಒಂದು ತಳಿಗಳು. ಅವು ನೆಟ್ಟಿಗೆ ಗಿಟ್ಟಿಗೆ ಇರಬೇಕು, ಬೀಳ್ಬಾರ್ದು, ಅದರಿಂದ ಹಾನಿ ಆಗಬಾರ್ದು, ರೋಗ ನಿರ್ಣಯಕ್ಕೆ ಸ್ವಲ್ಪ ಒತ್ತು ಕೊಡಬೇಕು ಅಂತಕ್ಕಂಥ ಒಂದು ಕಡೆಗಳನ್ನು ನೋಡ್ತಿದ್ದೆ. ಇದು ಹಿಂದೆ ಇದ್ದಂತ 1917 ಅಥವಾ ಆ ಕಾಲಘಟ್ಟಕ್ಕೆ ಹೋಯಿತು ಅಂತ ಅಂದ್ರೆ ನಮ್ಮಲ್ಲಿ ಒಂದು ಪ್ರಚಲಿತವಾದಂತ ಒಂದು ತಳಿ ಇತ್ತು, ಬಂಕು ಅಂತ. ಆ ಬಂಕು ಅಂತಕ್ಕಂಥ ಒಂದು ತಳಿ ಎಷ್ಟು ಕ್ವಿಂಟಾಲ್ ಇತ್ತು ಅಂತ ಅಂದ್ರೆ ಬರೀ 2-3 ಕ್ವಿಂಟಾಲ್ ಇತ್ತು ಎಕರೆಗೆ. ಈಗ ನಿಮ್ಗೆ ಆಶ್ಚರ್ಯ ಆಯ್ತದೆ, ಏನ್ 2-3 ಕ್ವಿಂಟಾಲ್ ತಕ್ಕಂಡು ಏನ್ ಮಾಡ್ತಿದ್ರಪ್ಪ ಅವ್ರು, ನಾವು ನೋಡಿದ್ರೆ 20-30 ಕ್ವಿಂಟಾಲ್ ಬೆಳಿತೀವಿ ಇವತ್ತು ಅಂತಕ್ಕಂಥದ್ದು. ಆಗ ಇದ್ದಂತ ಒಂದು ಪರಿಸ್ಥಿತಿಯಲ್ಲಿ 2-3 ಕ್ವಿಂಟಾಲ್ ಭತ್ತ ಬರ್ತಿತ್ತು. ಆಗ ಇದೇ ಒಂದು ಸಂಶೋಧನಾ ಕೇಂದ್ರದಲ್ಲಿ ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಒಂದು ಕೃಷಿ ಸಂಶೋಧನಾ ಕೇಂದ್ರ ಅಂತ ಆಗಿತ್ತು. ಆ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ 1928 1950 ನಮ್ಮ ರಾಜ್ಯದ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಮತ್ತೆ ಬೇರೆ ಹೊರದೇಶದಿಂದ ಚೀನಾ, ಮಲೇಷಿಯಾ, ಜಪಾನ್, ಶ್ರೀಲಂಕಾ, ಫಿಲಿಪೈನ್ಸ್ ಈ ಕಡೆಯಿಂದ ಎಲ್ಲ ತಳಿ ತರಿಸಿ ಒಂದು ತಳಿಗಳನ್ನು ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ನಿಮಗೆ ಸುಮಾರು ಜನಕ್ಕೆ ಅಂತ ತಳಿಗಳು ಗೊತ್ತಿರ್ತದೆ. ನಾನು ಹೇಳಿದಾಗ ಅದು ಜ್ಞಾಪಕ ಆಗ್ತದೆ, ಮತ್ತೆ ನಿಮ್ಗೆ ಆ ಚೀನ ಜ್ಞಾಪಕ ಆಗ್ತದೆ. ಏನಂತ ಅಂದ್ರೆ ರತ್ನಚೂಡಿ, ಕೊಯಮತ್ತೂರು ಸಣ್ಣ, ಬಂಗಾರ ಕೋವಿ, ಬಂಗಾರ ಸಣ್ಣ, ಆರು ಕಿಲೋ, ಆಲೂರು ಸಣ್ಣ, ನಾಗ್ಪುರ್ ಸಣ್ಣ, ರಾಜ್ಮುಡಿ, ರಾಜ್ಭೋಗ. ಸೊ ಹೀಗೆ ಈ ತಳಿಗಳು ಬಿಡುಗಡೆ ಆಗ್ತವೆ. ಆ ಬಿಡುಗಡೆ ಆದಂತ ತಳಿಗಳನ್ನ ರೈತರು ಎಷ್ಟು ಒಮ್ಮನಸ್ಸಿಂದ ಆಯ್ಕೆ ಮಾಡ್ಕೋತಾರೆ ಅಂತ ಅಂದ್ರೆ 95% ಜನ, 95% ಜನ ಈ ಸಂಸ್ಥೆಯಿಂದ ಬಿಡುಗಡೆ ಮಾಡುವಂತ ತಳಿಗಳ ಉಪಯೋಗಿಸ್ತಿರ್ತಾರೆ. ಇದನ್ನ ಬ್ರಿಟಿಷರು ಆ ದಾಖಲೆಯನ್ನು ಬರೆದಿದ್ದಾರೆ. ನಾನಾ ರೀತಿಯ ತಳಿಗಳ ಒಂದು ಆವಿಷ್ಕಾರ ಆಯ್ತದೆ. ಈ ತಳಿಗಳಲ್ಲಿ ರಾಜಮುಡಿ ಅಂತ ಅಂದ್ರೆ ಏನು, ರಾಜರಿಗೆ ಮುಡಿಪಾದಂತ ಒಂದು ಧಾನ್ಯವನ್ನ ರಾಜಮುಡಿ, ರಾಜರು ಭೋಗಿಸ್ತಿದ್ದಂತ ಒಂದು ಅನ್ನವನ್ನ ರಾಜಭೋಗ ಅಂತಿದ್ದಂತ ಒಂದು ಮಾತು. ಇದು ಆರ್ತಿಗಳು ಬೆಳೆಯಾದ್ರಿಂದ ಹೆಚ್ಚಿನ ಅಂಶ ದಾಖಲಾಗ್ತಿತ್ತು ಅಲ್ಲಿ. ಅದನ್ನ ಊಟ ಮಾಡ್ತಕ್ಕಂಥ ರುಚಿಕಟ್ಟುವಂತವಾದ ಹೊಂದಾಣಿಕೆ ಆಗ್ತಕ್ಕಂಥದ್ದೇ ಬೇರೆ, ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಅಂದ್ರೆ ರಾಜರು ತಿಂತಿದ್ದಂತ ಒಂದು ಆಹಾರವನ್ನ ಒಂದು ಎಲ್ಲಾ ಜನರು ತಿಂತಿದ್ರು, ಒಂದು ಆರೋಗ್ಯವಾಗಿ ಕಟ್ಟುಮಸ್ತಾಗಿದ್ರು. ಈ ಎಲ್ಲ ಒಂದು ತಳಿಗಳನ್ನ ಸಂಸ್ಕರಣೆ ಮಾಡಿ ಇವತ್ತು ಕೂಡ ನಮ್ಮಲ್ಲಿ ನಮ್ಮ ಅನುಭವಕ್ಕೆ ಅಥವಾ ನಮ್ಮ ದಿನನಿತ್ಯದ ಬಳಕೆಗೆ ನಾವು ಬಳಸ್ಕೊಳ್ಬಹುದಾದಂತ ಒಂದು ಸಾಧ್ಯತೆಗಳು ಇದ್ದಾವೆ. ನಮ್ಮ ಕೇಂದ್ರದಲ್ಲಿ ಸುಮಾರು 445 ಹಳೆ ತಳಿಗಳು, ಸ್ಥಳೀಯವಾದಂತ ಸಾಂಪ್ರದಾಯಿಕ ತಳಿಗಳನ್ನ ನಾವು ಬೆಳೆಸ್ತಿದ್ದೀವಿ. ಅದನ್ನ ವರ್ಷಕ್ಕೊಂದ್ಸಾರಿ ಒಂದು ಕೃಷಿ ಮೇಳ ಮಾಡಿ ಅಲ್ಲಿ ಯಾವ್ಯಾವ ತಳಿ ಏನೇನು ಇರುತ್ತೆ, ಯಾಕೆ ಬರುತ್ತೆ ಅಂತಕ್ಕಂತ ಒಂದು ಇದನ್ನ ಹೇಳ್ತೀವಿ. ಈ ಸಾಂಪ್ರದಾಯಿಕ ತಳಿಗಳನ್ನ ಬೆಳಿಬೇಕಾದ್ರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಇವತ್ತಿನ ಕೃಷಿಯನ್ನ ಮಾಡಿದ್ರೆ ಸಾಧ್ಯವಾ? ಈ ಸಾಂಪ್ರದಾಯಿಕ ಮತ್ತೆ ಹಳೆ ತಳಿಗಳು ಹೆಂಗೆ ಅಂತ ಅಂದ್ರೆ ನಮ್ಮೆತ್ರ ಬೆಳೀತವೆ, ನಮ್ಮೆತ್ರ ಬೆಳೀತವೆ ಅಂತ ಅಂದಾಗ ಕಟ್ಟಿ ಅಷ್ಟು ದಪ್ಪವಾಗಿರೋದಿಲ್ಲ, ಚಳಪಾಗಿರ್ತದೆ. ಅಂದ್ರೆ ಗಾಳಿ ಮಳೆಗೆ ಬಿದ್ದೋಗ್ತಕ್ಕಂತ ಸಂದರ್ಭ ಜಾಸ್ತಿ, ಗಾಳಿ ಮಳೆಗೆ ಬಿದ್ದೋಗುವಂತದ್ದು ಸಂದರ್ಭ ಜಾಸ್ತಿ. ಮತ್ತೆ ಅವು ಈ ಬೆಳೆಗಳಲ್ಲಿ ಇವತ್ತು ನಾವು ಬೆಳೆಯುವಂತ ಒಂದು ಜಯ ವೆರೈಟಿ ಅಂದ್ರೆ 100 kg ಸಾರಜನಕವನ್ನ ಕೇಳುವುದಿಲ್ಲ, ಅದಕ್ಕೆ ಕಡಿಮೆ ಸಾರಜನಕ ಇದ್ರೆ ಸಾಕು. ಹಾಗಾಗಿ ಅವು ನಮ್ಮ ಸಾವಯವ ಕೃಷಿಗೆ ಬಹಳ ಹೊಂದ್ಕೊಳ್ತವೆ. ಬೇರೆ ಈಗ ನೀ ಬೆಳೀತಕ್ಕಂತ ಹೈಬ್ರಿಡ್ ಗಳಾಗ್ಲಿ ಅಥವಾ ಬೇರೆ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನ ನಾವು ಸಾವಯವದಲ್ಲಿ ಮಾಡ್ತೀವಿ ಅಂತಂದ್ರೆ ಕಷ್ಟ. ಯಾಕಂತಂದ್ರೆ ಚೆನ್ನಾಗಿ ಕೊಡ್ಬೇಕು, ನೀವು ಚೆನ್ನಾಗಿ ಮೇವು ಕೊಡ್ಬೇಕು. ಹೆಂಗೆ ಹೆಚ್ಚು ಜರ್ಸಿಗೆ ನೀವು ಮೇವು ಕೊಡ್ತೀರಿ, ಹಾಲು ಕರಿಬೇಕು 10 ಲೀಟ್ರ್ 20 ಲೀಟ್ರ್ ಅಂತ ಅಂದ್ರೆ 3 kg ಫೀಡ್ ಹಾಕ್ಬೇಕು ಪ್ರತಿ ಟೈಮು. ನೀವು ಇಲ್ಲ ಅಂತಂದ್ರೆ ಇಲ್ಲ, ಅದು ಅಷ್ಟು 10 ಲೀಟ್ರ್ 20 ಲೀಟ್ರ್ ಕೊಡುವುದಿಲ್ಲ. ಇಲ್ಲೂ ಅಷ್ಟೇ, ನೀವು 40 ಕ್ವಿಂಟಲ್ ತೆಗಿಬೇಕು ಅಂತ ಅಂದ್ರೆ 100 kg ಸಾಧ್ಯ ಕೂಡ ಕೊಟ್ಟೆ ಕೊಡಬೇಕು. ಇಲ್ಲ ಅಂತ ಅಂದ್ರೆ ಅದರ ಒಂದು ಪೊಟೆನ್ಶಿಯಲ್, ಅದರ ಶಕ್ತಿ ಸಾಮರ್ಥ್ಯ ಬರುವುದಿಲ್ಲ. ಈ ಆದ್ರೆ ಸಾಂಪ್ರದಾಯಿಕ ತಳಿಗಳು ಅಥವಾ ಸ್ಥಳೀಯ ತಳಿಗಳು ಹಂಗಲ್ಲ, ಅದ್ರ ಇಳುವರಿನೂ ಕಡಿಮೆ. ಆದ್ರಿಂದ ಅವು ಬೇಕತಕ್ಕಂತ ಪೋಷಕಾಂಶಗಳು ನಾವು ಕೊಡ್ತಕ್ಕಂಥ ಕೊಟ್ಟಿಗೆ ಗೊಬ್ಬರದಲ್ಲೇ ಪೂರೈಸಬಹುದು. ನಾವು ಕೊಡ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರದಲ್ಲಿ 3 ಕಡೆ ನಾವು ಪೂರೈಸಿಕೊಂಡು ಅವನ್ನ ಬೆಳ್ಕೋಬಹುದಾದಂತ ಸಾಧ್ಯತೆಗಳಿದ್ದಾವೆ. ಮತ್ತೆ ಇನ್ನೊಂದು ಅಂಶ ಏನಿದೆ, ನಾನು ಆಗ್ಲೇ ಹೇಳದಕ್ಕೆ ಅವಕ್ಕೆ ಒಂದೊಂದು ತಳಿಗೂ ಒಂದೊಂದು ಗುಣ ಇದೆ. ಒಂದೊಂದು ತಳಿಗೂ ಅವಕ್ಕೆ ಒಂದೊಂದು ಗುಣ ಇದೆ. ಒಂದು ರಕ್ತಸಾರಿ ಇರ್ತಕ್ಕಂಥ ಒಂದು ತಳಿ ಇದೆ, ಆ ತಳಿಯ ಒಂದು ಅನ್ನವನ್ನು ಊಟ ಮಾಡ್ತು ಅಂತ ಅಂದ್ರೆ ರಕ್ತ ವೃದ್ಧಿಯಾಗುತ್ತೆ, ರಕ್ತ ವೃದ್ಧಿಸ್ತದೆ. ರಕ್ತಹೀನತೆಯಿಂದ ಬಳಸ್ತಕ್ಕಂಥ ಹೆಂಗಸರು ಅದನ್ನು ಪ್ರತಿದಿನ ಮಾಡ್ತು ತಿಂತು ಅಂತ ಅಂದ್ರೆ ಅದು ಬಹಳ ಅಚ್ಚುಕಟ್ಟಾಗಿರುತ್ತೆ. ಇನ್ನು ನಿಮ್ಮ ಕೆಂಪಕ್ಕಿ ಯಾವಾಗಲೂ ನಮ್ಮಲ್ಲಿ ಕೆಂಪಕ್ಕಿ ಕಪ್ಪಕ್ಕಿ ಇರ್ತಕ್ಕಂಥವನ್ನ ನಾವು ಊಟ ಮಾಡ್ಕೊಂತ ಅಂದ್ರೆ ಈ ಡಯಾಬಿಟಿಸ್ ಅಂತಕ್ಕಂಥದಕ್ಕೆ ಬಹಳ ಒಳ್ಳೆಯ ಅಕ್ಕಿ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಷಷ್ಟಿಕ ಶಾಲಾ ಅಂತ ಇದೆ. ಆ ಷಷ್ಟಿಕ ಶಾಲಾ ಅಂತಕ್ಕಂಥ ಒಂದು ತಳಿಯ ಅಕ್ಕಿಯನ್ನ ಅನ್ನ ಮಾಡಿ ಅದನ್ನ ನಮ್ಮ ಮೈಕೈ ಉಜ್ಜಿತು ಅಂತ ಅಂದ್ರೆ ಈ ಮೈಕೈ ನೋವು ಅಥವಾ ಏನು ನೋವುಗಳಿರ್ತವೆ ಆ ನೋವು ಹೋಗ್ತಕ್ಕಂಥ ಒಂದು ಸಂದರ್ಭ ಇರ್ತವೆ. ಯಾವಾಗ್ಲೂ ಬಣ್ಣದ ಒಂದು ಪದಾರ್ಥಗಳನ್ನ ಉಪಯೋಗಿಸಿ. ಕಪ್ಪು ಅಥವಾ ಕೆಂಪು ಇರ್ತಕ್ಕಂಥ ಒಂದು ರಾಗಿ ಅಕ್ಕಿಯನ್ನ ಇಷ್ಟಪಡಿ. ಪಾಲಿಶ್ ಮಾಡಿಸ್ಬೇಡಿ, ಆದಷ್ಟು ಪಾಲಿಶ್ ಮಾಡಿದ್ರೆ ಅಕ್ಕಿನಾದ್ರೂ ಊಟ ಮಾಡಿ. ನಮ್ ಸ್ವಲ್ಪ ಒಂದ್ 10-20 ದಿನ ಮಾತ್ರ ಇಟ್ಕೋಬಹುದು. ಪಾಲಿಶ್ ಮಾಡಲಿಲ್ಲ ಅಂತಂದ್ರೆ ಬೇಗ ಕೀಟ ಉಚ್ಚೆ ಸುತ್ತಾಕ್ಬಿಡ್ತವೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಬಿಡಿಸ್ಕೋಬೇಕು, ಊಟ ಮಾಡಬೇಕು. ಅದರಲ್ಲಿ ಒಂದು ಆರೋಗ್ಯ ಭಾಗಿ ಇದೆ. ಆಮೇಲೆ ಅದರಲ್ಲೂ ಸ್ಥಳೀಯವಾದಂತಹ ಒಂದು ತಳಿಗಳಾಯಿತು ಅಂತ ಅಂದ್ರೆ ಇನ್ನೂ ಉತ್ತಮ. ಇನ್ನು ಈ ಸ್ಥಳೀಯ ತಳಿಗಳನ್ನ ನಾವು ಸಾವಯವ ಕೃಷಿಯಲ್ಲಿ ಹೇಗೆ ಮಾಡಬೇಕು ಅಂತಕ್ಕಂತ ಒಂದು ಪ್ರಶ್ನೆ ಬಂದಾಗ ನಮ್ಮ ಜಮೀನಿಗೆ ಯಥೇಚ್ಛವಾದಂತಹ ಒಂದು ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ಇನ್ನು ಈ ಸ್ಥಳೀಯ ತಳಿಗಳನ್ನ ನಾವು ಸಾವಯವ ಕೃಷಿಯಲ್ಲಿ ಹೇಗೆ ಮಾಡಬೇಕು ಅಂತಕ್ಕಂತ ಒಂದು ಪ್ರಶ್ನೆ ಬಂದಾಗ ನಮ್ಮ ಜಮೀನಿಗೆ ಯಥೇಚ್ಛವಾದಂತಹ ಒಂದು ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ಕೊಟ್ಟಿಗೆ ಗೊಬ್ಬರ ಕೊಡಬೇಕು ಅಂತ ಅಂದ್ರೆ ನಾವು ನಮ್ಮ ಈಗಿನ ಒಂದು ಕೃಷಿ ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕು. ಈಗಿನ ಕೃಷಿ ಪರಿಸ್ಥಿತಿ ಏನು ಅಥವಾ ಒಬ್ಬ ಕೃಷಿಕರಿಂದ ಯಾವ ರೀತಿ ಆಗಿದ್ದೀವಿ ಅಂತ ಅಂದ್ರೆ ನಾವು ನಾನು ಭತ್ತ ಬೆಳೆಯೋ ರೈತ, ನಾನು ತೊಪ್ಪ ಬೆಳೆಯೋ ರೈತ, ನಾನು ಅರವಿನ ಬೆಳೆಯೋ ರೈತ ಅಂತ ಆಗಿದ್ದೀವೋ ಹೊರತು ಒಟ್ಟಾರೆಯಾಗಿ ರೈತನಿಗೆ ಇರಬೇಕಾದಂತ ಎಲ್ಲಾ ಕಸುಬುಗಳನ್ನು ಮಾಡ್ತಕ್ಕಂತ ಒಬ್ಬ ರೈತ ಒಂದು ಮೂಲ ಸಿಗಲು ಬಹಳ ದುರ್ಲಭ. ಒಂದೊಂದು ಬೆಳೆಯ ರೈತರಾಗಿ ನಾವು ಈ ಬದಲಾವಣೆ ಆಗಿದ್ದೀವಿ. ಇದರಿಂದ ಹೊರಬರ್ಬೇಕಾಗ್ತದೆ. ಸಾವಯವ ಕೃಷಿಗೆ ಬರಬೇಕು ಅಂತ ಅಂದ್ರೆ ಇದನ್ನ ಬಿಡಬೇಕು. ನಾವು ಭತ್ತದ ರೈತರಾಗಿ ಬಿಡಬಾರ್ದು. ಭತ್ತದ ಜೊತೆ ನಮ್ಗೆ ದನ ಕರುಗಳು ಎಲ್ಲವೂ ಕೂಡ ಇರಬೇಕು. ಇದರಿಂದ ನಮ್ಮ ಒಂದು ಆರ್ಥಿಕ ಸಂಕಷ್ಟ ಕಡಿಮೆ ಆಗ್ತದೆ. ಇವತ್ತು ನೀವು ಭತ್ತಕ್ಕೆ ಕಬ್ಬಿಗೆ ಟ್ಯಾಕಲ್ಸ್ ಇರಬೇಕು. ನಾನು ಅದಕ್ಕೆ ಒಂದು ಮಾತಾಡ್ತೀನಿ ಮಂಡ್ಯ ಜಿಲ್ಲೆ ಅವರಿಗೆ, ನಿಮ್ಗೆ ಮಂಡಿ ಮಟ್ಟ ನೀರಿದ್ರೆ ಎರಡು ಮಟ್ಟ ಸಾಲ ಆದರೆ ಅಂತ. ನಾವು ಈಗ ಯಾಕಂಗ ಆಗಿದ್ದೀವಿ ಅಂತ ಬಂದಾಗ ಒಂದು ಒಬ್ಬ ಊರಿನಲ್ಲಿ ಒಬ್ಬ ರೈತ ಅಂತ ಅಂದ್ರೆ ಎಲ್ಲ ಕಸುಬುಗಳನ್ನು ಮಾಡ್ತಿದ್ವಿ. ದನ ಇರ್ತಿದ್ವು, ಕುರಿ ಇರ್ತಿದ್ವು, ಮೇಕೆ ಇರ್ತಿದ್ವು, ಕೋಳಿ ಇರ್ತಿದ್ವು. ಕೋಳಿನ ಯಾವತ್ತೀಗ ನಾನು ಯಾವ ಊರಿನಲ್ಲೂ ನೋಡ್ತೀನಿ ಆ ಫಾರಂ ಕೋಳಿ ತಂದ್ಬಿಟ್ಟು ಬೀದರ ಹೊತ್ತು ನಮ್ಮ ಇಷ್ಟದಲ್ಲಿ ಒಂದೆರಡು ಕೋಳಿ ಇರಲಿ ಅಂತಕ್ಕಂಥ ಮನಸ್ಥಿತಿ. ಮತ್ತೆ ಒಂದು ದನ ಕರ ಎಣ್ಣೆ ಇರಲಿ ಅಂತ ಅನ್ನೋದು ಮನಸ್ಥಿತಿ ಇಲ್ಲ. ಯಾಕಂತಂದ್ರೆ ಆ ಸಲಹೆ ಇರ್ತದೆ ಒಂದು ಪಾಪರ್ ಕೆಲಸ. ನಮಗೆ ನನ್ನ ಪ್ರಕಾರ ಅದನ್ನು ಮುಟ್ಟೋದಕ್ಕೆ ಪುಣ್ಯ ಮಾಡಿರ್ಬೇಕಾದಂತ ಒಂದು ಜನ್ಮ ನಮ್ಗೆ. ಆ ಕಸನೆ ನಮಗೆ ಒಂದು ಲಕ್ಷ್ಮಿ ಅಂತಕ್ಕಂಥ ಮನೋಭಾವ ಹೋಗ್ಲಿಲ್ಲ ಅಂತ ಅಂದ್ರೆ ಭಾರಿ ಕಷ್ಟಗಳಿದ್ದಾರೆ. ಸಾಂಪ್ರದಾಯಿಕ ತಳಿಗಳಿಗೆ ಕೊಟ್ಟಿಗೆ ಗೊಬ್ಬರ ಪ್ರತಿ ಎಕರೆಗೆ 4 ಟನ್ ಕೊಟ್ಟಿಗೆ ಗೊಬ್ಬರ ಒಂದು ಶಿಫಾರಸು ಇರ್ತಕ್ಕಂಥದ್ದು. ಅದಾದ್ಮೇಲೆ ಸಾರಜನಕದ ಅಂಶವನ್ನು ಒದಗಿಸ್ತಕ್ಕಂಥ ಒಂದು ಕೊಟ್ಟಿಗೆ ಗೊಬ್ಬರವನ್ನು ನೀವು ಬೇರೆ ಬೇರೆ ರೂಪದಲ್ಲಿ ಮಾಡ್ಕೋಬೇಕಾಗುತ್ತೆ. ಬೇರೆ ಬೇರೆ ರೂಪ ಅಂತ ಅಂದಾಗ ನೋಡಿ, ನಿಮ್ಮ ರಾಸುಗಳಲ್ಲಿ ಬರೀ ಸಗಣಿ ಎತ್ತಿರ್ತೀರಿ, ಆ ಗಂಧವನ್ನ ಒಂದು ಕಡೆ ಶೇಖರಣೆ ಮಾಡಿ ಅದಕ್ಕೆ ಇವತ್ತು ಸರ್ಕಾರದಲ್ಲಿ ಬಯೋಡೈಜೆಸ್ಟ್ ತೊಟ್ಟಿ ಕಟ್ಕೊಳ್ಳೋಕೆ ಅವಕಾಶ ಇದೆ. ಆ ಬಯೋಡೈಜೆಸ್ಟ್ ತಟ್ಟಿ ಕುಟ್ಕೊಂಡು ಅದನ್ನು ಕೂಡ ನೀವು ನೀರಿನ ಮೂಲಕ ಗೊಬ್ಬರವಾಗಿ ಮಾಡ್ಕೋಬಹುದು. ಅಥವಾ ರೋಗ ನಿರ್ಣಯ ಬಂತು ಅಂತ ಅಂದ್ರೆ ಆ ರೋಗ ನಿರ್ಣಯಕ್ಕೆ ನೀವು ಇದನ್ನೇ ಸ್ಪ್ರೇ ಮಾಡುವಂತ ಒಂದು ಅವಕಾಶ ಇದೆ, ಅದನ್ನು ಮಾಡ್ಕೋಬಹುದು. ಇನ್ನೊಂದು ಪದ್ಧತಿ ಸಾವಯವ ಪದ್ಧತಿಯಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಬೆಳೆ ಬದಲಾವಣೆ ಮಾಡ್ತಕ್ಕಂಥದ್ದು. ಬರೀ ಭತ್ತ ಭತ್ತ ಭತ್ತ ಕಬ್ಬು ಕಬ್ಬು ಕಬ್ಬು ಅನ್ನೋದು ಬದಲಾಗಿ ಒಂದು ಬೆಳೆ ಆದ ನಂತರ ಪೂರ್ವ ಮುಂಗಾರದಲ್ಲಿ ಆದಷ್ಟು ಒಂದು ಯಾವ್ದಾದ್ರು ದ್ವಿದಳ ಧಾನ್ಯ ಅಥವಾ ತಂಬೆ ಅಥವಾ ಅಕ್ಷರವನ್ನ ಹಾಕಿ ನೀವು ಜಮೀನಿಗೆ ಸೇರ್ತಕ್ಕಂತ ಒಂದು ಕೆಲಸ ಮಾಡಬೇಕು. ಆ ಜಮೀನಿಗೆ ಸೇರ್ತಕ್ಕಂತ ಒಂದು ಕೆಲಸದಲ್ಲಿ ನೀವು ಸುಮಾರು 25 ಕೆಜಿ ಸಾರಜನಕ ಅಂತ ಅಂದ್ರೆ ಸುಮಾರು ಒಂದು 60 ಕೆಜಿ ಯೂರಿಯಾ ಕೊಟ್ಟಷ್ಟು ಅಂಶ ಭೂಮಿಗೆ ಸೇರ್ತದೆ, ನೈಟ್ರೋಜನ್ ಅಂಶ ಇರುತ್ತೆ. ಅದಲ್ಲದೇನೆ ನಿಮ್ ಮಣ್ಣು ಆರೋಗ್ಯಕರವಾಗಿರ್ತದೆ. ಆರೋಗ್ಯ ಬೇರೆ, ನ್ಯೂಟ್ರಿಯಂಟ್ ಬೇರೆ, ಅಥವಾ ಪೋಷಕಾಂಶ ಬೇರೆ. ಆರೋಗ್ಯ ಅಂತ ಅಂದ್ರೆ ಅದನ್ನ ಮೆಷರ್ ಮಾಡೋಕ್ಕಾಗಲ್ಲ ಅಥವಾ ಅದನ್ನ ಅಳಿಲಿಕ್ಕಾಗುವುದಿಲ್ಲ. ಆರೋಗ್ಯ ಅಷ್ಟು ಆರೋಗ್ಯ ಪರಿಮಿತವಾಗಿ ಅಲ್ಲಿ ರೋಗ ರುಜಿನಗಳು ಬರುವುದಿಲ್ಲ, ಕೀಟಗಳು ಬರುವುದಿಲ್ಲ. ಆ ರೀತಿಯಾದಂತಹ ಒಂದು ಮಣ್ಣಾಗಿ ಪರಿವರ್ತನೆ ಆಗುತ್ತೆ. ಮತ್ತೆ ಬೆಳೀಬೇಕಾದಂತಹ ಎಲ್ಲ ಅಂಶಗಳನ್ನು ದೊರಕಿಸ್ತಕ್ಕಂತ ಒಂದು ಶಕ್ತಿ ಆ ಮಣ್ಣು ಬರುತ್ತೆ. ಇದನ್ನ ನಾವು ಗಮನದಲ್ಲಿಟ್ಕೋಬೇಕು. ಅದರಲ್ಲೂ ಆ ಕಂಪೆ ಆಪ್ಷನ್ ಒಂದ್ ಸರಿ ಹಾಕ್ಬಿಟ್ರೆ ಒಂದ್ ಸರಿ ಒಂದ್ ಎಕರೆ ಒಂದು 20 ಕೆಜಿ ಅಷ್ಟು ಎಟ್ಬಿಡ್ತು ಅಂತ ಅಂದ್ರೆ ಮಾರ್ಚ್ ಯುಗಾದಿ ಆದ ತಕ್ಷಣ ಮಳೆ ಬಂದಂತ ಒಂದು ಮಳೆ ಎಚ್ಚಿಬಿಡ್ತು ಅಂತ ಅಂದ್ರೆ ಒಂದು ಹೂವಾಡುವಂತ ಸಂದರ್ಭ. ಒಂದ್ 50 ದಿನ ಹೂವಾಡ್ತಿದ್ದಾಗೆ ಅದನ್ನ ಮಣ್ಣಿಗೆ ಸೇರಿಸಿ ನೆಕ್ಸ್ಟ್ ಬೆಳೆ ನೀವು ಭತ್ತ ಹಾಕ್ತು ಅಂತಂದ್ರೆ ಹದ್ದು ಒಂದು 20 ಟನ್ 15-20 ಟನ್ ಅಷ್ಟು ಗೊಬ್ಬರ ಆಗಕ್ಕೆ ಸಿಗುತ್ತೆ. ನೀವು ಅದೇ ಒಂದು ಹಸಿರು ತಗೊಳ್ತು ಅಂತಂದ್ರೆ 8-10 ಟನ್ ಗುರುಳಿ ತಗೊಳ್ತು ಅಂತಂದ್ರೆ 3-4 ಟನ್ ಅಷ್ಟು ಸಿಗುತ್ತೆ. ನಾವು ಎಷ್ಟು ಒಂದು ಹಸಿರು ಮೇವನ್ನ ಅದಕ್ಕೆ ಒದಗಿಸ್ತೀವಿ ಅನ್ನೋದ್ರ ಮೇಲೆ ಅದನ್ನ ನೋಡ್ಕೋಬೇಕಲ್ಲ. ಚಂಬೆ ಹಸಿರು ಒಳ್ಳೆಯದಾದಂತ ಒಂದು ಧಾನ್ಯವಾಗ್ತದೆ. ಆಮೇಲೆ ಇದಲ್ದೇನೆ ಇನ್ನೊಂದು ಹೇಳೋದಕ್ಕೆ ಮಾಡ್ತೇವೆ, ಮಾಗಿ ಉಳ್ಮೆ ಇರ್ತಕ್ಕಂಥದ್ದನ್ನ ಮಾಡ್ಬೇಕಲ್ಲ. ಯಾವ ಬೇಸಾಯ ನಮ್ಮ ವಾತಾವರಣದಲ್ಲಿ ಒಂದು 75% ಗಾಳಿ ಸಾರಜನಕ ಅಂತಕ್ಕಂಥದ್ದು, ಆ ಗಾಳಿನ ಯಾವುದೇ ಫ್ಯಾಕ್ಟ್ರಿಯಲ್ಲಿ ಇಂಜಿನ್ಕೊಂಡು ಮಾಡೋಕ್ಕಾಗುವುದಿಲ್ಲ. ಆದರೆ ಮುಂಗಾರಿನ ಮಳೆ ಅಥವಾ ಪೂರ್ವ ಮುಂಗಾರಿನ ಮಳೆ ಹೆಂಗಿರುತ್ತೆ, ಬಿರುಸಾದಂಥ ಮಳೆ ಇರ್ತದೆ, ಮಿಂಚು ಗುಡುಗು ಜಾಸ್ತಿ ಇರುತ್ತೆ. ಆ ಮಿಂಚು ಗುಡುಗಿಗೆ ಆ ಸಾರಜನಕ ಅಂತಕ್ಕಂಥದ್ದು ಹೊಡೆದೋಗಿ ಹಿಂಗಿಟ್ಕೊಂಡಿಟ್ಟಿರ್ತದೆ. ಅದು ಈ ಗಟ್ಟಿಯಾಗಿರ್ತಕ್ಕಂಥ ನೈ ಸಾರಜನಕ ಬಿಡುಗಡೆ ಆಗೋದು ಯಾವಾಗ ಅಂತ ಅಂದ್ರೆ ಆಕಾಶದಲ್ಲಿ ಬೀಸ್ಕೊಂಡಿದ್ದಲ್ಲ. ಈಗ ಇದನ್ನ ಹೆಚ್ಚಿಗೆ ನೋಡ್ತಕ್ಕಂಥದ್ದು ನಾವು ಪೂರ್ವ ಮುಂಗಾರು ಮುಂಗಾರು ಮಾತ್ರ. ಆ ಪೂರ್ವ ಮುಂಗಾರು ಮುಂಗಾರಿನಲ್ಲಿ ಹೊಡೆದಾಗ ಅದರಲ್ಲಿರ್ತಕ್ಕಂಥ ಸಾರ್ವಜನಿಕ ಗಾಳಿ ನಿಮ್ಮ ಜಮೀನ್ ಸೇರ್ತದೆ. ಸುಮಾರು 10-15 ಕೆಜಿಯಷ್ಟು ಸಾರ್ವಜನಿಕ ಮಂದಿ ಎಕರೆಗೆ ಸೇರ್ತಕ್ಕಂಥ ಕೆಲಸ ಆಗ್ತದೆ. ಅವಾಗ ಮಾಗಿ ಉಳ್ಮೆ ಮಾಡಿದ್ರೆ ಮಾತ್ರ ಅದು ಸಾಧ್ಯ. ಮಾಗಿ ಉಳ್ಮೆ ಮಾಡಿದಾಗ ಮಣ್ಣು ಎಂಟೆಗಳಿರ್ತವೆ, ಆ ಎಂಟೆಗಳಿಗೆ ನೀರು ಬಿದ್ದು ಅಲ್ಲಿ ಆ ಸಾರ್ವಜನಿಕ ಅಂತಕ್ಕಂಥದ್ದು ಶೇಖರಣೆ ಆಗ್ತಿಲ್ಲ ಅಂತಂದು ಕೊಂಡ್ಕೊಂಡು ಹೋಗುವಂತ ಒಂದು ಸಂದರ್ಭವನ್ನ ನೋಡ್ತೇವೆ. ಇದೊಂದು ಮಾಡ್ಕೋಬೇಕು, ಒಂದು ಮಾಗಿ ಉಳ್ಮೆ, ಒಂದು ಬೆಳೆ ಬದಲಾವಣೆ ಮಾಡ್ತಕ್ಕಂಥದ್ದು, ಒಟ್ಟಿಗೆ ಗೊಬ್ಬರವನ್ನು ಯಥೇಚ್ಛವಾಗಿ ಕೊಡ್ತಕ್ಕಂಥದ್ದು, ಹಾಗೆ ಇನ್ನು ಜೈವಿಕ ಗೊಬ್ಬರಗಳನ್ನ ಕೊಡ್ತಕ್ಕಂಥದ್ದು. ಜೈವಿಕ ಗೊಬ್ಬರಗಳು ಅಂತಂದ್ರೆ ನಾನು ಹೇಳಿದೆ, ನಮಗೆ ಕಣ್ಣಿಗೆ ಕಾಣದಂತ ಒಂದು ಸೂಕ್ಷ್ಮ ಜೀವಿಗಳಿರ್ತವೆ. ಒಂದು ಗ್ರಾಸ್ ತಕ್ಕಂಡ್ರೆ ಕೋಟಿಯಷ್ಟಿರಬೇಕು. ಆ ಕೋಟಿಯಷ್ಟು ಜೀವಿಗಳನ್ನ ಕೊಡ್ತಕ್ಕಂಥ ಒಂದು ಅಜೋಬ್ಯಾಕ್ಟರ್ ಅಜೋಸ್ಪಾರ್ಲಮ್ ಅಂತಕ್ಕಂಥ ಒಂದು ಜೀವಾಣು ಇದೆ. ಆ ಅಜೋಸ್ಪಾರ್ಲಮ್ ಅಂತಕ್ಕಂಥದ್ದನ್ನ ಎಕರೆ ಒಂದು ಇದಕ್ಕೆ ನರ್ಸರಿಗೆ ಹಾಕ್ಬೋದು. ಕೊಟ್ಟಿಗೆ ಗೊಬ್ಬರದ ಜೊತೆ ನೀವು ಡೀಸೆಲ್ ಯತ್ನ ಮಾಡ್ಬೋದು. ಬರೀ 1 ಕೆಜಿಗೆ 2-4 ಗ್ರಾಮ್ ನಂಗೆ ನೀವು ಅದನ್ನ ಬೀಜ ಲೇಪನ ಮಾಡಿ ಅದನ್ನ ಬಿತ್ತನೆ ಮಾಡೋದಾಗ್ಬೋದು. ನಮ್ಗೆ ಅದು ಮಾಡೋದು ಕಷ್ಟ ಅದೆಲ್ಲ ಯಾವನ್ ಮಾಡೋಣ ಅಂತ ಅಂದ್ರೆ ಕೊಟ್ಟಿಗೆ ಗೊಬ್ಬರದ ಜೊತೆ ಒಂದು 25 ಕೆಜಿ ಕೊಟ್ಟಿಗೆ ಗೊಬ್ಬರದ ಜೊತೆ ಸೇರಿಸ್ಕೊಂಡು ನೀವು ಜಮೀನ್ಗೆ ಹಾಕ್ತು ಅಂತ ಅಂದ್ರೆ ಅಲ್ಲಿ ಅವು ಕೆಲಸ ಮಾಡ್ತವೆ. ಆ ಸಾರ್ವಜನಿಕರನ್ನ ಹಿಡ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಮಾಡ್ಬೋದು. ಆಮೇಲೆ ಇದಿಷ್ಟು ಗೊಬ್ಬರದ ಬಗ್ಗೆ ಆಯ್ತು. ಇನ್ನು ರೋಗ ರುಜಿನ ಬಂದ್ರೆ ಹೇಗೆ ಇರತಕ್ಕಂಥ ವಿಚಾರ ಬಂದಾಗ ರೋಗ ರುಜಿನ ಪಡೋದಿಕ್ಕ ಮೊದಲು ಒಂದು ಸುಡೋಮಾನಸ್ ಫ್ಲೋರೋಸೆನ್ಸ್ ಅಂತ ಇದೆ. ಸುಡೋಮಾನಸ್ ಅಂತಕ್ಕಂಥ ಒಂದು ದೈವಿಕ ಜೀವಾಣುವನ್ನ ಒಟ್ಟಿಗೆ ಬೀಜಲೇಪನ ಮಾಡ್ತಕ್ಕಂಥದ್ದನ್ನು ಮಾಡ್ಬೋದು. ಅದ್ರ ಜೊತೆಗೆ ಒಂದು ಒಡೆ ಕಡಿಯುವಂತ ಸಮಯ ಅಥವಾ ಅದಕ್ಕಿಂತ ಮುಂಚಿತವಾಗಿ 3 ಸಾರಿ ನಾವು 1 ಲೀಟರ್ಗೆ 10 ಗ್ರಾಮ್ ಅಂತ ಈ ಸುಡೋಮಾನಸ್ ಫ್ಲೋರೋಸೆನ್ಸ್ ಅಂತಕ್ಕಂಥ ಒಂದು ಜೀವಿಯನ್ನ ಕರಗಿಸಿ ಅದನ್ನ ಸ್ಪ್ರೇ ಮಾಡೋದ್ರ ಮೂಲಕ ಒಂದು 10 ದಿನ ಅಂತರದಲ್ಲಿ ನಾವು ಸ್ಪ್ರೇ ಮಾಡೋದ್ರ ಮೂಲಕ ಕೆಮಿಕಲ್ ಇಲ್ಲದೆ ಇರ್ತಕ್ಕಂಥ ಒಂದು ಆಹಾರವನ್ನ ನಾವು ಪಡೀಬಹುದು. ಅದಲ್ಲದೆ ಕೀಟ ಕೀಟಗಳು ಬಂತು ಅಂತ ಅಂದ್ರೆ ಬೇವಿನೆಣ್ಣೆಯನ್ನ 5 ಪ್ರತಿ ಲೀಟರ್ಗೆ 5 ಗ್ರಾಮ್ನಂತೆ ಅಥವಾ 5 ಮಿಲಿಯಂತೆ ಮಾಡ್ಕೊಂಡು ಮಾಡಬಹುದು. ಮತ್ತೆ ಕೆಲವು ಈ ಟೇಸ್ಟ್ ಬರ್ಡ್ ಅಂತ ಬರ್ತದೆ, ಕೊಳವೆ ಹುಳು. ಭತ್ತದಲ್ಲಿ ನೋಡಿದ್ರಾ ಕೊಳವೆ ಮಾಡ್ಕೊಂಡು ಒಳಗಡೆ ಕೆರೆದು ಈ ಗದ್ದೆಯೆಲ್ಲ ಬೆಳ್ಳಕ್ ಆಗ್ತದೆ. ಆ ಗದ್ದೆಗಳಲ್ಲಿ ನೀವು ಅದಿದ್ಯ ಇಲ್ವ ಅಂತ ನೋಡೋದಕ್ಕೆ ನೀವು ಇಷ್ಟ ಮಾಡ್ಬೇಕಾದ ಕೊಕರೆಗಳಿದ್ರೆ ಆ ಜಮೀನಲ್ಲಿ ಅದಿದೆ ಅಂತ ಅರ್ಥ. ನೀವು ಅಲ್ಲಿ ಮಾಡೋದು ಇಷ್ಟೇನೆ, ನೀರನ್ನ ಬಸ್ಬಿಟ್ಟು ಯಾವಾಗ ಒಂದು ಗಿಡನೋ ಅಥವಾ ನಿಮ್ಮ ತೆಂಗಿನ ಒಂದು ಗರಿ ಸೋಬ ಏನೋ ತಕ್ಕೊಂಡು ಒಂದಿಬ್ರು ಇಟ್ಕೊಂಡು ಆ ಕಡೆ ಈ ಕಡೆ ಬಡ್ಕೊಂಡು ಬಂತು. ಬಡ್ಕೊಂಡು ಬಂದಾಗ ಹುಳುಗಳೆಲ್ಲ ಕೆಳಗಡೆ ಬಿದ್ದು ಹೋಗ್ತವೆ. ಕೆಳಗಡೆ ಬಿದ್ದು ಏನಾಗ್ತವೆ, ಆ ಮಣ್ಣಲ್ಲಿ ಸಿಕ್ಕಾಕೊಂಡು ಉಸಿರಾಡಕ್ಕಾಗದೆ ಸತ್ತೋಯ್ತವೆ ಒಂದು. ಅಥವಾ ಅಲ್ಲಿ ಕೊಕ್ಕರೆಗಳು ತಾಯ್ತಿರ್ತವೆ, ಆ ಕೊಕ್ಕರೆಗಳಲ್ಲಿ ಆಹಾರ ಆಗುತ್ತೆ, ಒಂದು ಕೀಟ ಇಲ್ಲ. ನಿಮ್ಮಲ್ಲಿ ಅದನ್ನ ಗುರುತು ಮಾಡಿ ಅಂತ ಕೀಟಗಳಿಗೆ ಅದನ್ನ ಆ ರೀತಿಯ ಒಂದು ಸಮಯೋಚಿತವಾದಂತ ಒಂದು ಕಾರ್ಯಕ್ರಮವನ್ನ ಹಂಚಿಕೊಳ್ಬೇಕು. ಎಲ್ಲ ಒಟ್ಟಾರೆಯಾಗಿ ಇದನ್ನ ಮಾಡೋದ್ರಿಂದ ಈ ಒಂದು ಪದ್ಧತಿಯಲ್ಲಿ ಒಂದು ಯಶಸ್ಸನ್ನ ಪಡೀಲಿಕ್ಕೆ ಸಾಧ್ಯತೆ ಆಗಿದೆ. ರೈತ ಬಾಂಧವರೇ, ಇತ್ತೀಚೆಗೆ ನಾಗನಹಳ್ಳಿಯಲ್ಲಿರುವ ಕೃಷಿ ತರಬೇತಿ ಕೇಂದ್ರದಲ್ಲಿ ರೈತರಿಗಾಗಿ ಆಯೋಜಿಸಲಾಗಿದ್ದ ಕಾರ್ಯಾಗಾರದಲ್ಲಿ ವಿಷಯ ತಜ್ಞರಾಗಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಪಿಪಿ ಪ್ರಕಾಶ್ ಅವರು ಭತ್ತದ ಬೆಳೆಯಲ್ಲಿರುವ ಸಾಂಪ್ರದಾಯಿಕ ತಳಿಗಳು ಹಾಗೂ ಅವುಗಳ ಬೇಸಾಯ ಕ್ರಮಗಳ ಬಗ್ಗೆ ನೀಡಿದ ಉಪನ್ಯಾಸದ ಆಯ್ದ ಭಾಗಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಎಸ್ಸಿ ಹೇಮಕುಮಾರ್. ನಾಳಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿ ಸಾಧನೆಯ ಸಂತಸ,